ಶ್ರೋತೃಗಳೇ, ಧರ್ಮಸ್ಥಳದಲ್ಲಿ ನಡೆಯುವಂತಹ 92ನೆಯ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರ ಭಾಷಣವನ್ನು ಡಾಕ್ಟರ್ ಪಾದೇಕಲ್ ವಿಷ್ಣು ಭಟ್ ಅವರು ಮಾತನಾಡ್ತಾ ಇದ್ದಾರೆ. ನೇರವಾಗಿ ಅವರ ಮಾತುಗಳಿಗೆ ಕಿವಿಯಾಗೋಣ. ಹಸ್ತಪ್ರತಿಗಳ ಸಂರಕ್ಷಣೆ ಇತ್ಯಾದಿಗಳನ್ನು ಮಾಡ್ತಾ ಇದೆ ಅಂತ ಹೇಳೋದಕ್ಕೆ ಇದು ದಾಖಲಾಗ್ತದೆ. ನಮ್ಮ ಹಲವು ಇಂತಹ ಹಸ್ತಪ್ರತಿ ಭಂಡಾರಗಳಿವೆ, ವಿಶ್ವವಿದ್ಯಾನಿಲಯಗಳಲ್ಲೂ ಇವೆ. ಆದರೆ ಗ್ರಂಥಗಳ ಸಂಪಾದನೆ, ಪ್ರಾಚೀನ ಗ್ರಂಥಗಳ ಸಂಪಾದನೆ, ಈ ಕೆಲಸಗಳು ವಿಶೇಷ ಪ್ರಮಾಣದಲ್ಲಿ ಆಗ್ತಾ ಇಲ್ಲ, ಅವು ಆಗಬೇಕಾಗಿವೆ. ಮುಖ್ಯವಾಗಿ 17, 18, 19 ಶತಮಾನಗಳ ಎಷ್ಟೋ ಕೃತಿಗಳು ಇನ್ನೂ ಮುದ್ರಿತವಾಗಿಲ್ಲ. ಒಂದೊಂದೇ ಹಸ್ತಪ್ರತಿಗಳಾಗಿರುವಂತಹ ಕೃತಿಗಳು ಅಂತೂ ಇವೆ. ನಾವು ರಾ ನರಸಿಂಹಾಚಾರ್ಯರ ಕರ್ನಾಟಕ ಕವಿಚರಿತೆಯ 3ನೇ ಸಂಪುಟದ ಕೊನೆಯಲ್ಲಿರುವ ಪಟ್ಟಿ ನೋಡಿದರೆ ಅದರಲ್ಲಿ 18, 19 ಶತಮಾನದ ಎಷ್ಟು ಗ್ರಂಥಗಳು ಇನ್ನೂ ಮುದ್ರಿತವಾಗಿಲ್ಲ ಎಂಬುದು ಗೊತ್ತಾಗ್ತದೆ. ಎಷ್ಟೋ ಮುದ್ರಿತವಾಗಿವೆ, ಈಗ ಉಪಲಬ್ಧವಿಲ್ಲ. ಇನ್ನು ಎಷ್ಟೋ ಉಪಲಬ್ಧ ಇಲ್ಲದಿದ್ದದ್ದು ನಮಗೀಗ ಅವಶ್ಯಕತೆ ಇಲ್ಲದಿರುವುದು ಇರಬಹುದು. ಕೆಲವು ಪಠ್ಯಪುಸ್ತಕಗಳು ಅವಶ್ಯಕತೆ ಇಲ್ಲದಿರಬಹುದು. ಆದರೆ ಬೇಕೆಂಬುದಾಗಿ ಹುಡುಕಿದರೆ ಸಿಕ್ಕದಂತಹ ಪುಸ್ತಕಗಳು ಕೂಡ ತುಂಬ ಇವೆ. ಇವುಗಳ ಬಗೆಗೆ ನಮ್ಮ ಗಮನ ಹರಿಬೇಕಾಗಿದೆ ಮತ್ತು ನಮ್ಮ ಯುವ ಜನಾಂಗದವರು ಈ ಬಗೆಗೆ ಕೆಲಸವನ್ನು ಮಾಡಬೇಕಾಗಿದೆ. ಇನ್ನು ಒಂದೇ ಒಂದು ವಿಷಯವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಈ ನಾನು ಕರಾವಳಿಯವನಾಗಿ ಕರಾವಳಿಯಲ್ಲಿ ಜನಪ್ರಿಯವಾದಂತಹ ಕಲೆ ಯಕ್ಷಗಾನ, ಯಕ್ಷಗಾನದ ಬಗೆಗೆ ಈಗಾಗಲೇ ಹೇಳಿದರು. ಯಕ್ಷಗಾನದಲ್ಲಿ ಇರುವಂತಹ ಪದ್ಯದ ಗೀತ ವೈವಿಧ್ಯ ಎಷ್ಟು ವಿಸ್ತಾರವಾದಂತಹದ್ದು ಅಂತ ಹೇಳೋದನ್ನು ಸೂಕ್ಷ್ಮವಾಗಿ ಹೇಳಿದರು. ನಮ್ಮ ಜನಗಳಿಗೆ, ಸಂಶೋಧಕರಿಗೆ ಕೂಡ ಯಕ್ಷಗಾನ ಸಾಹಿತ್ಯದ ಬಗೆಗೆ ಒಂದು ಥರದ ಅವಗಣನೆಯೋ ಅಥವಾ ಮಾಹಿತಿಯ ಕೊರತೆಯೋ ಇದೆ ಅಂತ ಹೇಳೋದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತೇನೆ. ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಒಬ್ಬರು ಸಾಂಗತ್ಯ ಗ್ರಂಥಗಳ ಬಗೆಗೆ ಸಂಶೋಧನೆ ಮಾಡಿ ಪಿ ಎಚ್ ಡಿ ಪದವಿ ಪಡೆದರು. ಅವರು ಅದರಲ್ಲಿ ಬರೀತಾ, ನಮ್ಮ ಯಕ್ಷಗಾನ ಕೃತಿಗಳಲ್ಲಿಯೂ ಸಾಂಗತ್ಯ ಬಳಕೆಗೊಂಡಿದೆ ಅಂತ ಒಂದು ಹೇಳಿ ಅದಕ್ಕೆ ಕೆಲವು ಯಕ್ಷಗಾನ ಪ್ರಸಂಗಗಳಿಂದ ಉದಾಹರಣೆಗಳನ್ನು ಕೊಟ್ಟರು. ಆ ಉದಾಹರಣೆಗಳಲ್ಲಿ ಒಂದು ಉದಾಹರಣೆ ದುರ್ಯೋಧನ ವಧೆ ಎಂಬಂಥ ಒಂದು ಪ್ರಸಂಗ. ಈ ದುರ್ಯೋಧನ ವಧೆಯನ್ನು ಬರೆದವರು ಯಾರು ಅಂತ ಅವರು ಬರೆದಿದ್ದಾರೆ. ಇದನ್ನು ಬರೆದಂಥವರು ಕಾಪು ಸೀತಾರಾಮ ಕೇದಿಲಾಯ ಎಂಬಂಥ 19ನೇ ಶತಮಾನದ ಕವಿ ಅಂತ ಬರೆದಿದ್ದಾರೆ. 20ನೇ ಶತಮಾನದಲ್ಲಿ ಅವರು ಜೀವಂತವಾಗಿ ಇದ್ದಾಗ ಈ PhD ಥೀಸಿಸ್ ಬಂದಂಥದ್ದು. ಅವರು ಜೀವಂತವಾಗಿ ಇದ್ದಾಗ ಕಾಪು ಸೀತಾರಾಮ ಕೇದಿಲಾಯರು ಇದೇ ಊರಿನವರು, ಶಿಶಿಲದಲ್ಲಿದ್ದವರು, ಕರಾಯದವರು. ಕಾಪು ಸೀತಾರಾಮ ಕೇದಿಲಾಯ ಅವರ ಮಗ ರಾಧಾಕೃಷ್ಣ ಕೇದಿಲಾಯ ಇಲ್ಲಿಯೇ ಉಜಿರೆಯಲ್ಲಿ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಗೊತ್ತಿದ್ದ ವಿಷಯ. ಸೀತಾರಾಮ ಕೇದಿಲಾಯರ ಕಾಲವನ್ನು 19ನೇ ಶತಮಾನ ಅಂತ ಆ ಸಂಶೋಧಕರು ನಿರ್ಣಯ ಮಾಡಿದರು. ಯಾಕೆ ಅಂದರೆ ಕಾರಣ ಇದೆ. ಅವರಿಗೆ 20ನೇ ಶತಮಾನದಲ್ಲಿ ಯಕ್ಷಗಾನ ಸಾಹಿತ್ಯದಲ್ಲಿ ಕೆಲಸ ಮಾಡುವಂಥವರು, ಪ್ರಸಂಗ ರಚನೆ ಮಾಡುವವರು ಇದ್ದಾರೆಂಬಂಥದ್ದೇ ಗೊತ್ತಿಲ್ಲ. ಅದನ್ನು ಕಲ್ಪಿಸಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಅವರಿಗೆ ಛಂದೋಬದ್ಧವಾಗಿ ಬರೆಯುವಂಥವರು ಈ ಕಾಲದಲ್ಲಿ ಇದ್ದಾರೆ ಎಂಬುದನ್ನು ಕಲ್ಪಿಸಲಿಕ್ಕೆ ಸಾಧ್ಯವಿಲ್ಲದ ಕಾರಣ ಇವರು 19ನೇ ಶತಮಾನದವರೇ ಇರ್ಬೋದು. 19ನೇ ಶತಮಾನದ ನಂತರ ಯಕ್ಷಗಾನಗಳೆಲ್ಲ ಬರಲಿಲ್ಲ, ಈ ಥರದಲ್ಲಿ ಅವರು ಭಾವಿಸಿದರು. ಇಂಥ ಎಷ್ಟೋ ಅಪಾಯಗಳು ನಮ್ಮಲ್ಲಿ ಇವೆ. ಅವುಗಳನ್ನೆಲ್ಲ ನಾವು ಆ ಮಾಹಿತಿಗಳ ಕೊರತೆಯನ್ನು ತೆಗೆದು ಸರಿಪಡಿಸುವಂತಹ ಕೆಲಸಗಳಿವೆ. ಯಕ್ಷಗಾನದಲ್ಲಿಯೂ ಹಾಗೆ ನಮ್ಮ ಇಲ್ಲಿ ಸಂಗ್ರಹ ಆದಂಥ ಅನೇಕ ಹಸ್ತಪ್ರತಿಗಳಲ್ಲಿ ಇರುವಂತಹ ಯಕ್ಷಗಾನ ಪ್ರಸಂಗಗಳು ಇನ್ನೂ ಪೂರ್ತಿಯಾಗಿ ಸಂಪಾದಿತವಾಗಿ ಹೊರಬರಲಿಲ್ಲ. ಆದ್ದರಿಂದ ಸಂಪಾದಿತವಾಗಿ ಹೊರಬರುವಂಥ ಅಗತ್ಯ ಇದೆ. ಪ್ರಾಚೀನ ಗ್ರಂಥಗಳನ್ನು ಪುನಃ ಪರಿಶೀಲಿಸುವಂಥ ಅಗತ್ಯ ಇದೆ. ಮಾತ್ರ ಅಲ್ಲ, ಈ ಬಗೆಗೆ ಸಂಬಂಧಿಸಿದಂಥ ಸೂಚಿಗಳನ್ನು, ನಿಘಂಟುಗಳನ್ನು ಸಿದ್ಧಪಡಿಸುವಂತಹ ಅಗತ್ಯ ಇದೆ. ಸೂಚಿಗಳನ್ನು ಸಿದ್ಧಪಡಿಸುವಂತಹದ್ದು ಬಹಳ ಸುಲಭದ ಕೆಲಸ ಅಲ್ಲ. ಇಲ್ಲಿ ಗ್ರಂಥಸೂಚಿಗಳನ್ನು ಇಲ್ಲಿಯವರು ಮಾಡಿದ್ದಾರೆ, ಇಲ್ಲಿಯ ವಿದ್ವಾಂಸರಿಗೆ ಅದು ಗೊತ್ತುಂಟು. ಉಮಾಪತಿ ಶಾಸ್ತ್ರಿಗಳಿಂದ ಪ್ರಾರಂಭ ಆಗಿ ಅದು ಮುಂದುವರೆದಿದೆ, ಹಸ್ತಪ್ರತಿ ಸೂಚಿಗಳು. ಹಾಗೆ ಇತರ ಕಾವ್ಯಗಳ ಬಗೆಗೂ ಸೂಚಿಗಳು ಬರಬೇಕಾದಂಥ ಅಗತ್ಯ ಇದೆ. ಸಾಹಿತ್ಯದ ಬಗೆಗೂ ಸೂಚಿಗಳು ಬರಬೇಕಾದಂಥ ಅಗತ್ಯ ಇದೆ. ನಮ್ಮಲ್ಲಿ ಕೊರತೆ ಆದಂತಹದ್ದೇನಂತ ಹೇಳಿದರೆ, ಮೈಸೂರು ವಿಶ್ವವಿದ್ಯಾನಿಲಯ ಪುಸ್ತಕ ಸೂಚಿಗಳನ್ನು ಪ್ರಕಟಿಸ್ತಾ ಇತ್ತು. ಈಗ ಪುಸ್ತಕ ಸೂಚಿಗಳು ಬರ್ತಾ ಇಲ್ಲ. ಗ್ರಂಥಲೋಕ ಎಂಬಂಥ ಪತ್ರಿಕೆ ಬರ್ತಾ ಇತ್ತು, ಹೊಸ ಹೊಸ ಪುಸ್ತಕಗಳು ಯಾವುದು ಬರ್ತಾ ಇವೆ ಸಾಹಿತ್ಯ ಲೋಕದಲ್ಲಿ ಎಂಬಂಥದ್ದನ್ನು ತಿಳಿಸ್ತಾ ಇತ್ತು ತಿಂಗಳು ತಿಂಗಳು. ಹಾಮಾನಾಯಕರದಲ್ಲಿ ತಿಂಗಳ ಪುಸ್ತಕ ಅಂತ ಪ್ರತಿ ವಾರ ಅಂಕಣ ಬರೀತಾ ಇದ್ರು. ಆ ಪತ್ರಿಕೆ ಆರ್ಯಲ ಅನಂತರಾಮಯ್ಯ ಎಂಬ ಒಬ್ಬ ಸಾಹಸಿಯ ಕೆಲಸ, ಅವರ ಅನಂತರ ಪತ್ರಿಕೆ ನಿಂತು ಹೋಯಿತು. ಹಂಪಿ ವಿಶ್ವವಿದ್ಯಾನಿಲಯ ಸ್ವಲ್ಪ ಸಮಯ ಅಂತಹ ಒಂದು ಪ್ರಯತ್ನ ಮಾಡಿತು, ನಿಂತು ಹೋಯಿತು. ಆದ್ದರಿಂದ ಸಾಹಿತ್ಯ ಏನು ರಚಿತವಾಗ್ತಾ ಇದೆಯೋ ಅದನ್ನು ಜನಕ್ಕೆ ತಲುಪಿಸುವಂತಹ ಕೆಲಸ, ವಿಚಾರವನ್ನು ತಲುಪಿಸುವಂತಹ ಕೆಲಸವೂ ಆಗಬೇಕಾಗಿದೆ. ನಮ್ಮ ಪತ್ರಿಕೆಗಳು ಪುಸ್ತಕ ವಿಮರ್ಶೆಯನ್ನು, ಪುಸ್ತಕ ಪರಿಚಯವನ್ನು ಹಾಕುವುದನ್ನು ಕಡಿಮೆ ಮಾಡಿವೆ, ಇದನ್ನು ಕೂಡ ಗಮನಿಸಬೇಕು. ಉದಯವಾಣಿ ಸಹಿತವಾಗಿ ನಮ್ಮ ಪ್ರದೇಶದ ಪತ್ರಿಕೆ ಪುಸ್ತಕ ಪರಿಚಯ ಹಾಕುವಂತಹದ್ದನ್ನು ಕಡಿಮೆ ಮಾಡಿವೆ. ಆದ್ದರಿಂದ ನಾವು ಸಾಹಿತ್ಯಕ್ಕೆ ಕೊಡಬೇಕಾದಂತಹ ಪ್ರಾಧಾನ್ಯವನ್ನು ಅಥವಾ ಕೊಡ್ತಾ ಇದ್ದಂತಹ ಪ್ರಾಧಾನ್ಯವನ್ನು ಈಗ ಕೊಡ್ತಾ ಇಲ್ಲ ಎಂಬಂತಹದ್ದು ಕೂಡ ಗೊತ್ತಾಗ್ತಾ ಇದೆ. ಈ ಎಲ್ಲ ವಿಷಯಗಳು ನಾವು ಆಲೋಚನೆ ಮಾಡಬೇಕಾದಂತಹದ್ದು. ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಸಾಹಿತ್ಯ ಆಸಕ್ತರೆಲ್ಲ ಸೇರಿರುವಂತಹ ಒಂದು ಸಂದರ್ಭದಲ್ಲಿ ನಾವು ಯೋಚಿಸಬೇಕಾದಂತಹ ಹಲವು ವಿಷಯಗಳಿವೆ. ಈ ವಿಷಯಗಳು ಮಾತ್ರ ಅಲ್ಲ, ಗಣೇಶರು ಹೇಳಿದಂತಹ ವಿಷಯಗಳು ಮತ್ತು ಪೂರಕವಾಗಿ ನಾನು ಹೇಳಿದಂತಹ ಕೆಲವು ವಿಷಯಗಳು ಇವಲ್ಲದೆ ಇನ್ನೂ ಹಲವು ವಿಷಯಗಳಿವೆ. ಅವುಗಳನ್ನು ತಾವೇ ಆಲೋಚನೆ ಮಾಡಿ ಏನು ಬೇಕು ಅಂತ ಹೇಳುವಂಥದ್ದನ್ನು ನೋಡಿ ಕನ್ನಡದ ಸೇವೆಯನ್ನು ಯಥಾಸಾಧ್ಯ ಮಾಡೋಣ. ಇನ್ನೊಬ್ಬರನ್ನು ಟೀಕೆ ಮಾಡುವಂಥದ್ದಲ್ಲ, ನಾವು ನಮಗೆ ಸಾಧ್ಯ ಆದಷ್ಟು ಮಾಡಿಕೊಂಡು ಹೋಗೋಣ. ಇಷ್ಟು ಮಾತ್ರ ಈ ನಿರ್ಣಯಕ್ಕೆ ಬರಬೇಕಷ್ಟೆ. ಆದ್ದರಿಂದ ಈ ಕೆಲಸ ಸಾಗಲಿ. ಸಾಹಿತ್ಯ ಅಕಾಡೆಮಿಯವರು ಬಿ ವಿ ವಸಂತಕುಮಾರ್ ಅವರು ಅಧ್ಯಕ್ಷರಾಗಿರುವಾಗ ಕೊರೋನಾ ಬಂತು. ಆ ಕೊರೋನಾದ ಸಂದರ್ಭದಲ್ಲಿ ಅಂತರ್ಜಾಲದ ವ್ಯವಸ್ಥೆಯ ಮೂಲಕ ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ನಾವು ಗಮನಿಸಬೇಕು. ಅನೇಕ ಉಪನ್ಯಾಸಗಳು ಆ ಕೊರೋನಾ ಬಂದದ್ದರಲ್ಲಿ ಎಷ್ಟೋ ತೊಂದರೆಗಳಿವೆ. ಇದ್ದದಲ್ಲಿ ಒಂದು ಗುಣ ಇದು, ಅಂತರ್ಜಾಲದ ಮೂಲಕ ಆನ್ಲೈನ್ ವಿಮರ್ಶೆಗಳು, ಉಪನ್ಯಾಸಗಳು, ಭಾಷಣಗಳು, ಪಾಠಗಳು ಎಲ್ಲವೂ ನಡೆದಿವೆ. ನನಗೂ ಕೂಡ ಹಾಗೆ ಶಬ್ದಮಣಿದರ್ಪಣವನ್ನು ಪೂರ್ತಿಯಾಗಿ ಪಾಠ ಮಾಡುವಂಥ ಅವಕಾಶ ಇದರಲ್ಲಿ ಲಭಿಸಿದೆ. ಮಾನ್ಯ ಗಣೇಶ್ವರದರ ಕೊನೆಯ ದಿವಸ ಬಂದು ಆ ಪಾಠ ಎಲ್ಲ ಮುಗಿದಾಗ ಶಬ್ದಮಣಿದರ್ಪಣದ ಪೂರ್ತಿ ಪಾಠ ಈಗ ಸಿಗ್ತಾ ಇದೆ, ದೊರಕ್ತಾ ಇದೆ, ಧ್ವನಿ ರೂಪದಲ್ಲಿ ದೊರಕ್ತಾ ಇದೆಯಲ್ಲ ಅಂತ ಹೇಳಿದರು. ಅದನ್ನು ಮಾಡುವ ಒಂದು ಅವಕಾಶ ನನಗೆ ದೊರಕಿತು. ಹಲವರು ಅದನ್ನು ಕೇಳಿದರು. ಮಾತ್ರ ಅಲ್ಲ, ಅವರು ಹೇಳಿದರು ITBT ಈ ಕ್ಷೇತ್ರದಲ್ಲಿರುವಂಥವರು ಕೆಲಸ ಮಾಡ್ತಾರೆ ಅಂತ. ಆ ಕ್ಷೇತ್ರದಲ್ಲಿ ಅಮೆರಿಕಾದಲ್ಲಿರುವ ಕೆಲವರು ಆ ಪಾಠವನ್ನು ಕೇಳ್ತಾ ಇದ್ದರು, ಪ್ರತಿಕ್ರಿಯೆ ನೀಡ್ತಾ ಇದ್ದರು, ಚರ್ಚೆ ಮಾಡ್ತಾ ಇದ್ದರು. ಇಂಥದ್ದೆಲ್ಲ ನಮ್ಮಿಂದ ಎಷ್ಟು ಸಾಧ್ಯ ಅಷ್ಟು ಮಾಡಿಕೊಂಡು ಹೋಗುವಂತಹದ್ದು. ಸಂಸ್ಥೆಗಳು ಮಾಡಬಹುದು, ಬಿಡಬಹುದು, ಆದರೆ ವ್ಯಕ್ತಿಗತವಾಗಿ ನಾವು ಎಷ್ಟು ಸಾಧ್ಯವೋ ಅಷ್ಟನ್ನು ಮಾಡಬಹುದು. ಹನುಮಂತ ದೊಡ್ಡ ಪರ್ವತವನ್ನು ತಂದು ಹಾಕಬಹುದು, ಅಳಿಲು ಒಂದಿಷ್ಟು ಮರಳನ್ನಾದರೂ ತಂದು ಮೈಯಲ್ಲಿ ತಂದು ಕೊಡವಿ ಹಾಕಬಹುದಲ್ಲ, ಅದನ್ನು ಮಾಡೋಣ. ಇದು ಕನ್ನಡದ ಸೇವೆ. ಇದು ಯದಲ್ಪಮಪಿ ತದ್ ಬಹು ಅಂತ ಒಂದು ಮಾತು ಉಂಟು ಸಂಸ್ಕೃತದಲ್ಲಿ. ಯಾವುದು ಸಣ್ಣದು ಅಂತ ಕಾಣ್ತದೋ ಅದುವೇ ದೊಡ್ಡದು. ಅಣು ಆಗಿರಬಹುದು, ಆದರೆ ಅದರಲ್ಲಿ ಮಹತ್ತರವಾದಂತಹ ಶಕ್ತಿ ತುಂಬಿದೆ ಎಂಬಂತಹದ್ದನ್ನು ಹೇಳಿ, ಕನ್ನಡದ ಕಸು ಅದರಲ್ಲಿದೆ, ಶಕ್ತಿ ಇದೆ, ನಾವು ಅದನ್ನು ಅರಿಯೋಣ ಮತ್ತು ಕನ್ನಡದ ಸೇವೆಯನ್ನು ಮಾಡೋಣ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳಿ ಕೇಳಿದ ನಿಮಗೆಲ್ಲರಿಗೆ, ನನ್ನನ್ನು ಈ ಸ್ಥಾನದಲ್ಲಿ ಕುಳ್ಳಿರಿಸಿದಂಥ ಹಿರಿಯರಿಗೆ ಎಲ್ಲರಿಗೂ ವಂದನೆಯನ್ನು ಸಮರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಕೇಳುಗ ಬಂಧುಗಳೇ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷದೀಪೋತ್ಸವದ ಸಂದರ್ಭದಲ್ಲಿ ನಡೆಯುತ್ತಾ ಇರುವ 92ನೆಯ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸ್ಥಾನದಿಂದ ಡಾಕ್ಟರ್ ಪಾದಿಕಲ್ಲು ವಿಷ್ಣು ಭಟ್ ಅವರು ನೆರವೇರಿಸಿದಂತಹ ಅಧ್ಯಕ್ಷೀಯ ಭಾಷಣವನ್ನು ನಾವೆಲ್ಲ ಕೇಳಿದ್ದೇವೆ. ತಾವು ಕೂಡ ತಮ್ಮ ತಮ್ಮ ಮನೆಗಳಲ್ಲಿ ಕಿವಿಯನ್ನೇ ಕಣ್ಣಾಗಿಸಿಕೊಂಡು ಈ ಮಾತುಗಳನ್ನು ಕೇಳಿಸಿಕೊಂಡಿದ್ದೀರಿ ಅಂತ ಭಾವಿಸ್ತೇವೆ. ತುಂಬ ಸುಂದರವಾದಂತಹ ಅಧ್ಯಕ್ಷೀಯ ಭಾಷಣವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಒಂದು ವೈಶಿಷ್ಟ್ಯ ಏನು ಅಂದರೆ, ಅಧ್ಯಕ್ಷರು ಸಮಾರಂಭದಲ್ಲಿ ಮೊದಲು ಮಾತನಾಡ್ತಾರೆ, ಸಮ್ಮೇಳನದಲ್ಲಿ ಉಪನ್ಯಾಸಗಳು ಇನ್ನಷ್ಟೇ ನಡೀಬೇಕಾಗಿದೆ. ಹಾಗಾಗಿ ಇನ್ನು 3 ಮಂದಿ ಉಪನ್ಯಾಸಕರು ವಿಶೇಷವಾದಂಥ ಉಪನ್ಯಾಸಗಳನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ನಾವು ಅದಕ್ಕಾಗಿ ಕಾತರದಿಂದ ಕಾಯ್ತಾ ಇದ್ದೇವೆ. ಡಾಕ್ಟರ್ ಪ್ರಮೀಳಾ ಮಾಧವ್ ಅವರು ಸ್ತ್ರೀಯರ ಸ್ವಂತ ಸುಖಕ್ಕೆ ಸಾಹಿತ್ಯದ ಅರಿವಿನ ಅವಶ್ಯಕತೆ ಎನ್ನುವ ವಿಷಯದ ಕುರಿತು ಮಾತನಾಡಲಿಕ್ಕಿದ್ದಾರೆ. ಹಾಗೆ ಡಾಕ್ಟರ್ BV ವಸಂತಕುಮಾರ್ ಅವರು ಜನಪದ ಸಾಹಿತ್ಯವನ್ನು ಉಳಿಸಿ ಬೆಳೆಸುವ ಮಾರ್ಗೋಪಾಯಗಳು ಎನ್ನುವ ವಿಷಯದ ಕುರಿತು ಮಾತನಾಡಲಿಕ್ಕಿದ್ದಾರೆ. ಹಾಗೆ ಪ್ರೊಫೆಸರ್ ಮರಬದ ಮಲ್ಲಿಕಾರ್ಜುನ ಅವರು ಇಂದಿನ ತಾಂತ್ರಿಕ ಯುಗದಲ್ಲಿ ಸಾಹಿತ್ಯದ ಅವಶ್ಯಕತೆ ಮತ್ತು ಸಾಹಿತ್ಯವನ್ನು ಜನಪ್ರಿಯಗೊಳಿಸುವ ಮಾರ್ಗೋಪಾಯಗಳು ಎನ್ನುವ ವಿಷಯದ ಕುರಿತು ಮಾತನಾಡಲಿಕ್ಕಿದ್ದಾರೆ. ತುಂಬ ಸುಂದರವಾದ ಮಾತುಗಳನ್ನು ನಾವು ಕೇಳಲಿಕ್ಕಿದ್ದೀರಿ. ಅದಕ್ಕಿಂತ ಮೊದಲು ಕ್ಷೇತ್ರದ ಪರಂಪರೆಗೆ ಅನುಸಾರವಾಗಿ ಆ 3 ಮಂದಿ ಉಪನ್ಯಾಸಕರನ್ನು ಕೂಡ ಗೌರವಿಸತಕ್ಕಂಥ ಕಾರ್ಯ ನಡೀತಾ ಇದೆ. ಈಗ ಶ್ರೀಮತಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಅವರು ಈ ಸಂದರ್ಭದಲ್ಲಿ ಡಾಕ್ಟರ್ ಪ್ರಮೀಳಾ ಮಾಧವ್ ಅವರನ್ನು ಗೌರವಿಸ್ತಾ ಇದ್ದಾರೆ. ಆ ಬಳಿಕ ಉಳಿದ ಉಪನ್ಯಾಸಕರ ಸನ್ಮಾನ ಕೂಡ ನಡೀಲಿಕ್ಕಿದೆ. ಒಂದು ಬಾರಿ ನಾವು ಅಮೃತ ವರ್ಷಿಣಿಯಲ್ಲಿ ಕುಳಿತುಕೊಂಡು ಸುತ್ತ ಕಣ್ಣಾಡಿಸಿದಾಗ ಇಡೀ ಧರ್ಮಸ್ಥಳ ಕ್ಷೇತ್ರ ವಿವಿಧ ದೀಪಗಳಿಂದ ಕಂಗೊಳಿಸ್ತಾ ಇದೆ. ಕೇವಲ ಒಂದು ಬಣ್ಣದ ದೀಪ ಅಲ್ಲ, ಬಣ್ಣ ಬಣ್ಣದ ದೀಪಗಳಿಂದ ಲಕ್ಷ ದೀಪೋತ್ಸವದ ಸಂಭ್ರಮದಲ್ಲಿ ಇಡೀ ಧರ್ಮಸ್ಥಳ ಇದೆ. ನಾವು ಆಗಲೇ ಈ ಕಾರ್ಯಕ್ರಮಕ್ಕೆ ಆಗಮಿಸುವ ಸಂದರ್ಭದಲ್ಲಿ ನೋಡ್ತಾ ಇದ್ದ ಹಾಗೆ ಜನ ದಟ್ಟಣೆ ವಿಶೇಷವಾಗಿ ಇದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಜನಸಂದಣಿ ಏನು ವಿಶೇಷ ಅಲ್ಲ. ಪ್ರತಿ ದಿವಸ ಕೂಡ ಅನೇಕ ಮಂದಿ ಯಾತ್ರಾರ್ಥಿಗಳು ಈ ಕ್ಷೇತ್ರಕ್ಕೆ ಬಂದು ದೇವರ ದರ್ಶನ ಮಾಡಿ ಪ್ರಸಾದ ಭೋಜನವನ್ನು ಸ್ವೀಕರಿಸಿ ಸಂತೃಪ್ತಿಯಿಂದ ಮರಳಿ ಹೋಗ್ತಾರೆ. ರಾಜರ್ಷಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಆಶೀರ್ವಾದ, ಅವರ ಅಭಯದಾನ, ದಾನಾದಿ ಪರಂಪರೆಗಳನ್ನು ಅವರು ಪಡೆಯುತ್ತಾರೆ. ಅಂತಹ ಸಂದರ್ಭದಲ್ಲಿ ಈ ದೀಪೋತ್ಸವ ಎನ್ನುವುದು ಒಂದು ವರ್ಷದ ಸಂಭ್ರಮ. ನಾವು ನೆನಪು ಮಾಡಿಕೊಂಡ ಹಾಗೆ ಬಹಳ ಮುಖ್ಯವಾಗಿ ದೀಪೋತ್ಸವ ಅಥವಾ ಉತ್ಸವಗಳು ಅಂತ ಹೇಳಿದರೆ ದೇವರು ಮತ್ತು ಭಕ್ತರು ಸಮೀಪಕ್ಕೆ ಬರ್ತಕ್ಕಂಥ ಸಂದರ್ಭ ಅಂತ ಹೇಳ್ತಾರೆ. ಹಾಗಾಗಿ ದೇವರು ಜನರ ಹತ್ತಿರಕ್ಕೆ ಬರ್ತಾರೆ ಅಥವಾ ಜನರು ದೇವರ ಹತ್ತಿರಕ್ಕೆ ಬರ್ತಾರೆ. ಇಂತಹ ಒಂದು ಉತ್ಸವ ನಮಗೆಲ್ಲ ಸಂಭ್ರಮವನ್ನು ಕೊಡುತ್ತದೆ ಅಂತ. ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಪ್ರತಿ ವರ್ಷ ಕೂಡ ಲಕ್ಷ ದೀಪೋತ್ಸವ ಎನ್ನುವುದು 6 ದಿನಗಳ ಪರ್ಯಂತ ಬಹಳ ಉತ್ಸಾಹಪೂರ್ಣವಾಗಿ ನಡೀತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಈ ಬಾರಿ ನಾವು ನೆನಪು ಮಾಡಿಕೊಂಡ್ರೆ 26ನೇ ತಾರೀಕು ಹೊಸಕಟ್ಟೆ ಉತ್ಸವ ನಡೆದಿದೆ ಮತ್ತು ರಾಜ್ಯ ಮಟ್ಟದ ವಸ್ತು ಪ್ರದರ್ಶನ, ವಿಶೇಷವಾದಂಥ ವಸ್ತು ಪ್ರದರ್ಶನದ ವೇದಿಕೆಯಲ್ಲಿ ಬಿಡುಗಡೆಗೊಂಡಿದೆ ಮತ್ತು ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇವೆ. 27ನೇ ತಾರೀಕು ಕೆರೆಕಟ್ಟೆ ಉತ್ಸವ ನಡೆದಿದೆ. 28ನೇ ತಾರೀಕು ಲಲಿತೋದ್ಯಾನ ಉತ್ಸವ ನಡೆದಿದೆ ಮತ್ತು ಈ ಅಮೃತ ವರ್ಷಿಣಿ ವೇದಿಕೆಯಲ್ಲಿ ಲಲಿತಕಲಾ ಗೋಷ್ಠಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಿದೆ. ಹಾಗೆ 29ನೇ ತಾರೀಕು ಕಂಚಿ ಮಾರುಕಟ್ಟೆ ಉತ್ಸವ ಅಮೃತ ವರ್ಷಿಣಿ ವೇದಿಕೆಯಲ್ಲಿ ನಿನ್ನೆ ತಾನೇ ಸರ್ವಧರ್ಮ ಸಮ್ಮೇಳನ ನಡೆದಿದ್ದು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಿದ್ದಾವೆ. ಇವತ್ತು 30ನೇ ತಾರೀಕು ಗೌರಿ ಮಾರುಕಟ್ಟೆ ಉತ್ಸವ ನಡೀಲಿಕ್ಕಿದೆ ಮತ್ತು ನಡೀತಾ ಇದೆ. ಅಮೃತ ವರ್ಷಿಣಿ ವೇದಿಕೆಯಲ್ಲಿ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ, ಇದಾದಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವೆ. ನಾಳೆ ಕೊನೆಯ ದಿನ, ನಾಳೆ ಡಿಸೆಂಬರ್ 1ನೇ ತಾರೀಕು ಇಲ್ಲಿಯ ಕ್ಷೇತ್ರದ ಮೂಲ ಪರಂಪರೆ ಜೈನ ಬಸದಿ ಶ್ರೀ ಚಂದ್ರನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ಸಮವಶರಣ ಪೂಜೆ ನಾಳೆಯ ದಿವಸ ಇಲ್ಲಿ ಸಂಪನ್ನಗೊಳ್ಳಿಕ್ಕಿದೆ ಎನ್ನುವುದನ್ನು ನೆನಪು ಮಾಡಿಕೊಳ್ಳುತ್ತಾ ಇದೀಗ ನಮ್ಮ ವೇದಿಕೆಯಲ್ಲಿ ಉಪನ್ಯಾಸಕರಾಗಿರತಕ್ಕಂತಹ ಡಾಕ್ಟರ್ ಪ್ರಮೀಳಾ ಮಾಧವ್ ಅವರು, ಮೂಲತಃ ಕಾಸರಗೋಡಿನವರು, ಅವರು ಸ್ತ್ರೀಯರ ಸ್ವಂತ ಸುಖಕ್ಕೆ ಸಾಹಿತ್ಯದ ಅರಿವಿನ ಅವಶ್ಯಕತೆ ಎನ್ನುವ ವಿಷಯದ ಕುರಿತು ಮಾತುಗಳನ್ನು ಆರಂಭಿಸ್ತಾ ಇದ್ದಾರೆ. ಅದರಿಂದ ನೇರವಾಗಿ ವೇದಿಕೆಯಿಂದ ಅವರ ಮಾತುಗಳನ್ನು ಕೇಳೋಣ. ಮಂಜುನಾಥ ಸ್ವಾಮಿಯ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಧರ್ಮದರ್ಶಿ ಸನ್ಮಾನ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರಿಗೆ ಶಿರಸ ವಂದನೆಗಳನ್ನು ಸಲ್ಲಿಸ್ತಾ ವೇದಿಕೆಯ ಮೇಲೆ ನೆರೆದ ಎಲ್ಲ ಗಣ್ಯರನ್ನು ನಮಿಸುತ್ತಾ ನೆರೆದ ಎಲ್ಲ ಹಿರಿ ಕಿರಿಯ ನಾಗರಿಕ ಬಂಧುಗಳಿಗೆ ನನ್ನ ಸಾದರದ ನಮಸ್ಕಾರಗಳನ್ನು ತಿಳಿಸ್ತಾ ನನಗೆ ಇವತ್ತು ಕೊಡಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ನನ್ನ ಅಧ್ಯಯನ ಮತ್ತು ಅನುಭವದ ಹಿನ್ನೆಲೆಯಿಂದ ಕೆಲವು ಮಾತುಗಳನ್ನು ಹೇಳುವುದಕ್ಕೆ ನಾನು ಇಷ್ಟಪಡ್ತೇನೆ. ನನಗೆ ಕೊಟ್ಟಿರುವ ವಿಷಯ ಸ್ತ್ರೀಯರ ಅಂತಸ್ಸುಖಕ್ಕೆ ಸಾಹಿತ್ಯದ ಅಧ್ಯಯನ. ಈಗ ವೇದಿಕೆಯ ಮೇಲೆ ಮಾತಾಡಿದಂಥ ಉದ್ಘಾಟಕರು ಅಧ್ಯಕ್ಷರು ಕನ್ನಡ ಸಾಹಿತ್ಯದ ಸತ್ವ ಶಕ್ತಿ ಮತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಮಾತಾಡಿದರು. ನನಗೆ ಭಾಳ ಹೆಮ್ಮೆ ಅನಿಸುವಂಥದ್ದು ಏನು ಅಂತಂದರೆ ಒಬ್ಬ ದೊಡ್ಡ ಒಂದು ಸಮ್ಮೇಳನದ ಅಧ್ಯಕ್ಷ ಸ್ಥಾನದಲ್ಲಿದ್ದುಕೊಂಡು ಎಷ್ಟೋ ವರ್ಷಗಳ ಬಳಿಕದ ಹಿಂದಿನ ಒಬ್ಬ ಒಂದು ವರ್ಷಗಳ ಕಾಲ, ಒಂದು ವರ್ಷ ಬಹುಶಃ ಕೆಲವು ತಿಂಗಳುಗಳು ಪಾಠ ಮಾಡಿದ ಗುರು ಅಂತೇಳಿ ಗುರುತಿಸಿದ್ರಲ್ಲ, ಮಾತಾಡಿಸಿದ್ರಲ್ಲ, ಗೌರವಿಸಿದ್ರಲ್ಲ ಅಂತ ಹೇಳೋದು ಇದಕ್ಕಿಂತ ದೊಡ್ಡ ಸನ್ಮಾನ ಅಥವಾ ಬೆಲೆ ಕಟ್ಟಲಾರದಂಥ ಸಂತೋಷವನ್ನು ನನಗೆ ಕೊಟ್ಟಿದೆ. ಈ ಸುಕ್ಷೇತ್ರದಲ್ಲಿ ಆ ಭಗವಂತ ಇಂಥ ಒಂದು ಅವಕಾಶ ಮಾಡಿದ್ದು ಮತ್ತು ಇಂಥ ಜಾಗಕ್ಕೆ ನನ್ನನ್ನು ಕರೆಸಿರುವಂತಹ ಒಂದು ವಿಶೇಷವಾದಂಥ ಒಂದು ಮಾನ್ಯತೆಯನ್ನು ನನಗೆ ಕೊಟ್ಟಿರುವಂತಹ ಎಲ್ಲರಿಗೂ ನಾನು ವಂದಿಸ್ತಾ ಮುಖ್ಯವಾಗಿ ನನ್ನ ನೆಲಿಗಾಹು ಅನಿಸಿದಂತಹ ಸನ್ಮಾನ್ಯ ವೀರೇಂದ್ರ ಹೆಗ್ಡೆ ಅವರಿಗೂ, ಹೇಮಾವತಿ ಅಮ್ಮನವರಿಗೂ, ಹಾಗೂ ಡಾಕ್ಟರ್ ಕೃಷ್ಣ ಸಿಂಗ್ ಅವರಿಗೂ, ಮತ್ತು ನನ್ನನ್ನು ಇಲ್ಲಿ ಕರೆಸಿದಂಥ ಶ್ರೀಧರ ಭಟ್, ಡಾಕ್ಟರ್ ಶ್ರೀಧರ ಭಟ್ ಅವರಿಗೂ ನಾನು ಮೊತ್ತ ಮೊದಲ ಆಭಾರವನ್ನು ಸಲ್ಲಿಸ್ತೇನೆ. ಮತ್ತು ನಿನ್ನೆಯಿಂದ ಇವತ್ತಿನ ತನಕ ನಾನೇನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಂತಂದರೆ, ಮಹಿಳೆ, ಅಂತಸ್ಸುಖ ಮತ್ತು ಸಾಹಿತ್ಯ, ಇದು ಮೂರು ಅವರು ಮಾತಾಡಿದ್ದಕ್ಕಿಂತ ಭಿನ್ನವಾದಂಥ ವಿಷಯ ನನ್ನದು. ಈ ಮೂರನ್ನು ಸಾವಯವಗೊಳಿಸಿ ಮಹಿಳೆಯರ ಸಬಲೀಕರಣದ ಬಗ್ಗೆ ಪ್ರೇರಣೆ ನೀಡಬೇಕು. ಸಾಹಿತ್ಯ ಮತ್ತು ಸಂಸ್ಕೃತಿ ಮತ್ತು ಸಮಾಜ, ಇವುಗಳನ್ನು ಹೇಗೆ ಮಹಿಳೆಯರು ಅದಕ್ಕೆ ಕೊಡುಗೆಯನ್ನು ಕೊಟ್ಟು ಹೇಗೆ ಮೇಲೆ ತರಬಹುದು ಎಂಬುದನ್ನು ಕುರಿತು ಮಾತಾಡಬೇಕು ಅಂದ್ಕೊಂಡು ನಾನು ಯೋಚನೆ ಮಾಡಿದೆ. ಇಲ್ಲಿ ಬಂದಾಗ ನಿನ್ನೆಯಿಂದ ಎರಡು ದಿವಸಗಳ ಈ ಸುಕ್ಷೇತ್ರದ ಅನುಭವ ಒಂದು ಪುಣ್ಯ ಅನುಭವನ ನನಗೆ ನೀಡಿತು ಅಂತಂದರೆ, ನಾನು ಏನನ್ನು ಯೋಚಿಸಿ ಬಂದೆನೋ ಅದು ನನ್ನ ಕಣ್ಣ ಮುಂದೆ ಕಾಣಿಸ್ತು. ಆದರ್ಶ ದಾಂಪತ್ಯ ಏನು, ಸಮಾಜದ ಸೇವೆಗೆ ಸ್ತ್ರೀ ಪುರುಷರು ಒಂದಾಗಿ ಕೊಡಬೇಕಾದಂಥ ಕೊಡುಗೆ ಏನು, ಇದನ್ನೆಲ್ಲ ನಾನು ಯೋಚನೆ ಮಾಡಿದರೆ ನನ್ನ ಕಣ್ಣ ಮುಂದೆ ಪ್ರತ್ಯಕ್ಷ ಸಾಕ್ಷಿಗಳಾಗಿ ಶ್ರೀಮತಿ ಹೇಮಾವತಿ ಮೇಡಮ್ ಅವರು ಮತ್ತು ಧರ್ಮದರ್ಶಿ ಶ್ರೀ ವೀರೇಂದ್ರ ಹೆಗ್ಡೆ ಅವರು ಪ್ರತ್ಯಕ್ಷ ಸಾಕ್ಷಿಗಳಾಗಿ ಕಾಣಿಸಿದರು. ಸಾಹಿತ್ಯ ಅಂದ್ರೇನು, ಸಂಸ್ಕೃತಿ ಅಂದ್ರೇನು, ಮತ್ತು ಸಮಾಜಕ್ಕೆ ನಾವೇನು ಕೊಡುಗೆ ಕೊಡಬಹುದು ಎಂಬುದಕ್ಕೆ ಎಲ್ಲವನ್ನೂ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದರೆ ನಾವು ಪುಸ್ತಕಗಳಿಂದ ಓದುವುದಕ್ಕಿಂತ ಹೆಚ್ಚು ಇಲ್ಲಿ ಕಣ್ಣ ಮುಂದೆ ನಾವು ನೋಡ್ತೇವೆ ಎಂಬುದನ್ನು ನಾನು ಅತ್ಯಂತ ಹೃದಯಪೂರ್ವಕವಾಗಿ ಹೇಳುವುದಕ್ಕೆ ಇಷ್ಟಪಡ್ತೇನೆ. ಹೇಮಾವತಿ ಮೇಡಮ್ ಅವರ ಸಾಮಾಜಿಕ ಕೆಲಸ ಕಾರ್ಯಗಳನ್ನು, ಅವರು ಸಾಹಿತ್ಯದಲ್ಲಿ ಅವರಿರುವಂಥ ಅಭಿರುಚಿಯನ್ನು ನೋಡಿದಾಗ ನನಗೆ ಬಹಳ ಸಂತೋಷ ಆಯಿತು. ಯಾಕೆಂದರೆ ಮಹಿಳೆಯರು ಸಾಹಿತ್ಯದ ಅಧ್ಯಯನ ಇಲ್ಲದೆಯೂ ಸಮರ್ಥರು. ಯಾಕಂದರೆ ಹಿಂದೆ ಕವಿರಾಜ ಮಾರ್ಗದಲ್ಲಿ ಒಂದು ಮಾತು ಬರ್ತದೆ, ಕುರಿ ತೋದದೆಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್. ಅಂದರೆ ಇದು ಹೆಣ್ಣು ಮಕ್ಕಳಿಗೆ ಮುಖ್ಯವಾಗಿ ಅನ್ವಯಿಸಿದ್ದು. ನಮ್ಮ ಯುವಕರು ಆ ಕನ್ನಡದ 2000 ವರ್ಷಗಳಿಗಿಂತ ಹಿಂದಿನ ಪ್ರಾಚೀನ ಸಾಹಿತ್ಯದಲ್ಲಿ ಎಂತೆಂಥ ಜೀವನ ಮೌಲ್ಯಗಳಿವೆ, ಆ ಮೌಲ್ಯಾಧಾರಿತ ಬದುಕಿಗೆ ಬೇಕಾದಂಥ ಅಣಿಮುತ್ತುಗಳನ್ನು ನಮ್ಮ ಹಿರಿಯರು ಏನು ಕೊಟ್ಟಿದ್ದಾರೆ ಅದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಈಗ ಅವರು ಹೇಳಿದ ಹಾಗೆ ಅದನ್ನು ನಾವು ಬಳಸಬೇಕು, ಬೆಳೆಸಬೇಕು, ಮತ್ತು ಮುಂದಿನವರಿಗೆ ಅದನ್ನು ಕಳುಹಿಸಿಕೊಡಬೇಕು. ಇದನ್ನು ನಾವು ಮಾಡಬೇಕಾಗಿದೆ. ನಾವು ಅದನ್ನು ಓದದೇ ಇರುವುದರಿಂದ, ಸಾಹಿತ್ಯದ ಅಧ್ಯಯನದ ಕೊರತೆಯಿಂದ ಇವತ್ತು ಅನೇಕ ಅನಾಹುತಗಳನ್ನು ನಾವು ನೋಡ್ತಾ ಇದ್ದೇವೆ. ಸಾಹಿತ್ಯ ಅದರ ಪದವೇ ನೋಡಿ, ಹಿತದಿಂದ ಕೂಡಿರುವುದು ಯಾವುದೋ ಅದು ಸಾಹಿತ್ಯ. ನಮಗೀಗ ಸಾಹಿತ್ಯ ಅಲ್ಲ ಬೇಕಾದ್ದು, ನಮಗೆ ಪ್ರಿಯವಾಗಿರೋದೇನಾದ್ರು ಬೇಕು. ಚಿಕ್ಕ ಮಕ್ಕಳಿಗೆ, ಹುಡುಗರಿಗೆ ಕ್ಲಾಸ್ ಮಾಡೋದಿಲ್ಲಪ್ಪ ನೀನು ಹೊರಟೋಗು ಅಂದರೆ ಖುಷಿ ಪಡ್ತಾರೆ. ಆದರೆ ಪಾಠ ಇದೆ, ಇವತ್ತು ಕೂತ್ಕೊಂಡು ಓದು ಕಲಿ ಅಂದರೆ ಅವರಿಗೆ ಇಷ್ಟ ಆಗುವುದಿಲ್ಲ. ಅಂದರೆ ಇಷ್ಟ ಆಗೋದು ಮತ್ತು ಹಿತವಾಗುವುದು ಬೇರೆ. ಇಷ್ಟ ನಮ್ಮ ಬಾಹ್ಯ ಆಸಕ್ತಿಯನ್ನು ತರಿಸ್ಬೋದು, ಆದರೆ ಸಾಹಿತ್ಯ ಆಗಲ್ಲ. ಅದು ಅಂತರಂಗವನ್ನು ಬಹಿರಂಗವನ್ನು ಬೆಳಗಿಸುವಂಥ ಶಕ್ತಿ ಆ ಸಾಹಿತ್ಯಕ್ಕಿದೆ. ಆದ್ದರಿಂದ ಹೆಣ್ಣು ಮಕ್ಕಳು ಸಾಹಿತ್ಯ ಓದದೆಯೂ ಎಂಥ ಜನಪದ ಸಾಹಿತ್ಯ ನಾವು ನೋಡ್ಬೋದು, ಅದರಲ್ಲಿ ಹೆಚ್ಚು ಮಹಿಳೆಯರ ಕೊಡುಗೆ. ಯಾವುದೇ ಒಂದು ವಿದ್ಯೆಯನ್ನು ಕಲಿಯದಂಥ ಹೆಣ್ಣು ಮಕ್ಕಳು ಕೂಡ ಎಂಥ ರೀತಿಯಲ್ಲಿ ಸಮಾಜಕ್ಕೆ ತನ್ನ ಒಂದು ಸಾಂಸ್ಕೃತಿಕವಾದ ಮೌಲ್ಯದಿಂದ ಕೊಡುಗೆಯನ್ನು ಕೊಟ್ಟಿದ್ದಾಳೆ ಅಂತ ನಾವು ನೋಡ್ಬೋದು. ಅಂಥ ಅನೇಕ ಉದಾಹರಣೆಗಳಿವೆ. ನನಗೆ ಸಮಯದ ಮಿತಿ ಇದೆ, ಆದ್ದರಿಂದ ಅದರ ಬಗ್ಗೆ ಹೆಚ್ಚು ನಾನು ಯಾರ ಬಗ್ಗೆಯೂ ನಾನು ಪ್ರಸ್ತಾಪ ಮಾಡೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಅಕ್ಷರಾಭ್ಯಾಸ ಇಲ್ಲದಂಥ ಮಹಿಳೆಯರು ಕೂಡ ಎಂಥ ಒಂದು ಉದಾತ್ತವಾದಂಥ ರೀತಿಯಲ್ಲಿ ಬದುಕಿದ್ದಾರೆ ಎಂಬುದು ನಾವು ಸಣ್ಣ ಉದಾಹರಣೆ ನೋಡಿದರೆ, ಒನಕ್ಕೆ ಒಬ್ಬವನ ಕತೆ ನಾವು ನೋಡಿದ್ದೇವೆ. ಎಂಥ ರೀತಿಯಲ್ಲಿ ಅವಳಿಗೆ ಏನೂ ಅಕ್ಷರಾಭ್ಯಾಸ ಇಲ್ಲ, ಆದರೆ ದೇಶಕ್ಕೋಸ್ಕರ ಅವಳು ಏನು ಕೆಲಸ ಮಾಡಿದ್ದಾಳೆ. ಜೀಜಾಬಾಯಿ ತನ್ನ ಮಗನಿಗೋಸ್ಕರ ಏನನ್ನ ಅವಳು ಬುದ್ಧಿ ಉಪದೇಶಗಳನ್ನು ಮಾಡಿದ್ದಾಳೆ. ಲಕ್ಷ್ಮೀಧರ ಅಂತೇಳುವಂಥ ಮಾತ್ಯ, ಅವನ ತಾಯಿ ಮಗುವಿಗೆ ಸ್ತನ್ಯಪಾನ ಮಾಡ್ತಾ ಇದ್ದಾಗಲೇ ಸಮಾಜ ಸೇವೆ ಮಾಡುವುದನ್ನು ಬೋಧನೆ ಮಾಡ್ತಾ ಇದ್ಲಂತೆ. ಇದೆಲ್ಲ ವಿದ್ಯೆಯೇ ವಿದ್ಯೆ ಕೊಡದಿರುವಂತಹ ಸಂಸ್ಕೃತಿ ಕೊಡುವಂತಹ ವಿಚಾರ. ಮಹಿಳೆಯ ವ್ಯಕ್ತಿತ್ವದಲ್ಲಿ ಎರಡು ಭಾಗಗಳಿವೆ. ಒಂದನೆಯದು ಅವಳ ಕುಟುಂಬದಿಂದ ಅವಳು ಪಡೆಯುವಂಥದ್ದು, ಹಿರಿಯರ ಸಂಸ್ಕಾರ ಪರಂಪರೆಗಳು ಅದರಿಂದ ಪಡೆಯುವಂಥದ್ದು. ಇನ್ನೊಂದು ತನ್ನ ಒಂದು ವ್ಯಕ್ತಿತ್ವವನ್ನು ತಾನೇ ಸ್ವಾಧ್ಯಯನದ ಮೂಲಕ, ತನ್ನ ವಿಚಾರಗಳ ಮೂಲಕ, ತನ್ನ ಅಧ್ಯಯನದ ಮೂಲಕ ಮಾತ್ರವಲ್ಲ, ತಾನು ಅದರ ಬಗ್ಗೆ ಯಾವ ರೀತಿಯಲ್ಲಿ ಮುಂದಿನ ಜನ ಮಕ್ಕಳಿಗೆ ಪೀಳಿಗೆಗೆ ಏನು ಕೊಡ್ತಾ ಇದ್ದೇವೆ ಅದರ ಮೂಲಕ ಅವಳ ವ್ಯಕ್ತಿತ್ವ ವಿಕಸನವಾಗುವಂಥದ್ದು. ಆದ್ದರಿಂದ ಸಮಾಜದಲ್ಲಿ ಅರ್ಧ ಭಾಗದಷ್ಟು ಮಹಿಳೆಯರಿರುವವರು ಅವರಿಗೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಹಕ್ಕುಗಳು ಕೂಡ ಅವಳಿಗಿದೆ. ಆ ಹಕ್ಕುಗಳನ್ನು ಅವಳು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಡಬೇಕಾದದ್ದು ಬಹಳ ಮುಖ್ಯವಾಗಿರುವಂಥದ್ದು. ನಾನು ಕೆಲವು ಉದಾಹರಣೆಗಳ ಮೂಲಕ ಯಾವ ರೀತಿಯ ಜೀವನ ಮೌಲ್ಯವನ್ನು ನಮ್ಮ ಸಾಹಿತ್ಯ ಕೊಟ್ಟಿದೆ, ಯಾಕಂದರೆ ಸಾಹಿತ್ಯದ ವಿಚಾರ ನನಗೆ ಬರುವುದರಿಂದ ಮಹಿಳೆಯರ ಸಾಹಿತ್ಯವನ್ನು ಯಾಕೆ ಓದಬೇಕು, ಓದುವುದರ ಮೂಲಕ ಏನು ಸಮಾಜಕ್ಕೆ ಕೊಡ್ತಾರೆ. ಸುವರ್ಣಕ್ಕೆ ಸೌರಭ ಬರುವುದು ಅಂತ ಒಂದು ಮಾತಿದೆ. ಅಂದರೆ ಮೊದಲೇ ಚಿನ್ನ, ಅದಕ್ಕೆ ಇನ್ನಷ್ಟು ಪರಿಮಳ ಬಂದರೆ ಹೇಗಿರ್ಬೋದು ಅಂತಂದಾಗೆ ವ್ಯಕ್ತಿತ್ವವನ್ನು ಬೆಳಗಿಸುವಂಥದ್ದು ಸಾಹಿತ್ಯ. ನಾನು ಕನ್ನಡದ ಮೊತ್ತ ಮೊದಲ ಕೃತಿ ಕವಿರಾಜ ಮಾರ್ಗದಲ್ಲಿ ಒಂದು ಮಾತು ಬರ್ತದೆ, ಕಸವರವೆಂಬುದು ನೆರೆ ಸೈರಿಸಲಾರ್ ಕೊಡೆ ಪರ ವಿಚಾರಮುಮಂ ಧರ್ಮಮುಮಂ. ಕಸವರ ಅಂದ್ರೆ ಏನು, ಆಭರಣ ಅಂದ್ರೆ ಏನು, ಇನ್ನೊಬ್ಬರ ಭಾವನೆಯನ್ನು ಇನ್ನೊಬ್ಬರ ವಿಚಾರಗಳನ್ನು ಧರ್ಮವನ್ನು ಸಹಿಸುವಂತಹ ಗುಣ ನಮಗಿರಬೇಕು ಅಂತ ಹೇಳುವಂಥದ್ದು. ಇನ್ನೊಬ್ಬರ ಭಾವನೆಯನ್ನು ಅಂತಂದಾಗ ಅಲ್ಲಿ ಪರ ಧರ್ಮ ಅಂತ ಮಾತ್ರ ಅಲ್ಲ, ನಮ್ಮ ಪಕ್ಕದಲ್ಲಿರುವಂತಹ ಅಕ್ಕಪಕ್ಕದಲ್ಲಿರುವಂತಹ ವ್ಯಕ್ತಿಗಳು ಇರ್ಬೋದು, ಮನೆಯಲ್ಲಿ ಗಂಡ ಹೆಂಡತಿಯ ಇರ್ಬೋದು, ಅತ್ತೆ ಸೊಸೆ ಇರ್ಬೋದು, ತಂದೆ ಮಗ ಇರ್ಬೋದು, ಇನ್ನೊಬ್ಬರ ಭಾವನೆಗಳನ್ನು. ನಮ್ಮಲ್ಲಿ ಏನು ಕೊರತೆ ಅಂತಂದರೆ ನನ್ನದೇ ಶ್ರೇಷ್ಠ, ನನ್ನದೇ ಸರಿ, ನಿನ್ನದು ಸರಿ ಇಲ್ಲ ಅಂತ ಹೇಳುವಂಥ ವಿಚಾರವನ್ನು ನಾವು ಮಾತಾಡ್ತೇವೆ. ಆ ಮಹಿಳೆಯರ ವಿಚಾರ ಬಂದಾಗಲೂ ಇದನ್ನು ಹೇಳ್ತಾರೆ. ಎಷ್ಟೋ ಜನ ಗಂಡಸರು ಹೇಳುವಂಥ ಮಾತನ್ನು ನಾವು ಸಾಹಿತ್ಯದಲ್ಲಿ ಓದ್ತೇವೆ, ನಿನ್ನ ಬುದ್ಧಿ ಮೊಣಕಾಲ ಕೆಳಗೆ ಅಂತ. ಯಾರೋ ಒಬ್ರು ಹೇಳಿದರು, ಅದು ಯಾಕೆ ಬುದ್ಧಿ ಮೊಣಕಾಲ ಕೆಳಗೆ ಅಂತ ಹೇಳ್ತೀರಾ ನೀವು, ನನ್ನ ಬುದ್ಧಿಯಿಂದ ನಿಮ್ಮ ದಾರಿಯನ್ನು ನಾನು ನಿಶ್ಚಲಗೊಳಿಸಲಿಲ್ವೇ ಅಂತ ಹೇಳುವಂಥ ಪ್ರಶ್ನೆ ಮೊನ್ನೆ ಮೊನ್ನೆ ಯಾವುದೋ ಒಂದು ಪುಸ್ತಕದಲ್ಲಿ ನಾನು ಓದಿದೆ. ಹೌದಮ್ಮ, ನೀನು ಹೇಳಿದ್ದು ಸರಿ ಅಂತ ಅವರು ಕೈ ಮುಗಿದ್ರು ಅಂತ ಹೇಳುವಂಥದ್ದು. ನಮ್ಮ ಈ ಕನ್ನಡದ ಸಾಹಿತ್ಯದ ಪರಂಪರೆಯಲ್ಲಿ ನಾವು ನೋಡಿದಾಗ 10ನೇ ಶತಮಾನ ಒಂದು ವಿಶೇಷವಾದಂಥ ಸುವರ್ಣ ಯುಗ ಅಂತ ಹೇಳುವುದನ್ನು ನಾವು ನೋಡಿದ್ದೇವೆ. ರನ್ನನ ಗದಾಯುದ್ಧದಲ್ಲಿ ಒಂದು ಮಾತು ಬರ್ತದೆ, ದ್ರೌಪದಿ ಹೇಳ್ತಾಳೆ ಭೀಮನಿಗೆ, ಒಡಲು ಒಡಮೆ ಎಂಬಿವು ಎರಡುಂ ಕೆಡಲಿರ್ಪು, ಕೆಡದ ಕಸವರಂ ಜಸಂ ಅದರಿಂ ಕೆಡುವ ಒಡಲು ಒಡಮೆಯೇನೆಂದು ಕೆಡದ ಒಡಮೆಗೆ ಮಾರುಗೂಡುವುದು ಇರಿವ ಬೆಡಂಗ ಅಂತ ಹೇಳ್ತಾಳೆ. ಅಂದರೆ ಒಡಲು ಮತ್ತು ಒಡವೆ ಅದು ಶಾಶ್ವತವಲ್ಲ, ನಾವು ಮಾಡುವಂಥ ಉತ್ತಮ ಗುಣಗಳು ಯಾವುದು ಅದು ಶಾಶ್ವತ. ಆದ್ದರಿಂದ ಅಂಥ ಕೆಲಸವನ್ನು ಮಾಡು. ಹೆಣ್ಣು ಮಕ್ಕಳಿಗೆ ಒಡವೆಯಲ್ಲಿ ಆಸೆ, ಹೆಣ್ಣು ಮಕ್ಕಳಿಗೆ ವಸ್ತ್ರದಲ್ಲಿ ಆಸೆ ಅಂತ ನಾವು ಹೇಳ್ತೇವೆ. ಆದರೆ ಅವಳು ಹೇಳ್ತಾಳೆ, ನೀನು ಮಾಡುವ ಉತ್ತಮ ಗುಣಗಳನ್ನು ನಾನು ಮೆಚ್ಚುತ್ತೇನೆ ಅಂತ ಹೇಳ್ತಾಳೆ. 12ನೇ ಶತಮಾನಕ್ಕೆ ಬಂದಾಗ ಅಕ್ಕ ಮಹಾದೇವಿಯ ವಿಚಾರವನ್ನು ನಾವು ಕೇಳಿದ್ದೇವೆ. ನಾನು ಅದರ ಹಿನ್ನೆಲೆಯನ್ನೆಲ್ಲ ವಿವರಿಸೋದಕ್ಕೆ ಹೋಗುವುದಿಲ್ಲ. ಆ ಅಕ್ಕ ಮಹಾದೇವಿ, ಅವಳ ಜೀವನವೇ ಕಾವ್ಯ. ಅವಳ ಲೌಕಿಕ ಜೀವನವನ್ನು ಇಷ್ಟಪಡದೆ ಆಧ್ಯಾತ್ಮದ ಕಡೆಗೆ ಹೋದವಳು. ಆದರೆ ಆಧ್ಯಾತ್ಮದ ಕಡೆಗೆ ಹೋದಾಗ ಅವಳಿಗೆ ಅನೇಕ ಹಿಂಸೆಗಳು, ಅನೇಕ ಬಗೆಯ ನೋವುಗಳು ಅವಳಿಗಾಗಿವೆ. ಆತನ ನೋವನ್ನು ಅವಳು ತನ್ನ ಕಾವ್ಯದಲ್ಲಿ ವರ್ಣಿಸ್ತಾಳೆ. ಅವಳು ಹೇಳ್ತಾಳೆ, ಆಗ ಕೊಡುವಂಥ ಅವಳು ಉಪದೇಶ ನೋಡಿ, ಸಾಹಿತ್ಯ ನಮ್ಗೆ ಏನನ್ನು ಕೊಡ್ತದೆ ಅಂತ ನಾವು ಕೇಳ್ತೇವೆ. ಎಷ್ಟಾದರೂ ನಮ್ಮ ವಿದ್ಯಾರ್ಥಿಗಳು ಕೇಳೋದನ್ನು ನಾನು ಅವರು ಹೇಳೋದನ್ನು ಕೇಳಿದ್ದೇನೆ, ಮೇಡಮ್ ಇದು ಪರೀಕ್ಷೆಗೆ ಬರ್ತದಾ, ಇದು ನಾವು ಪ್ರಶ್ನೆ ಕೊಡ್ತೀರಾ ನೀವು ಇದರಲ್ಲಿ ಅಂತ. ಜೀವನದ ಪರೀಕ್ಷೆ ಅದು, ಆ ಜೀವನಕ್ಕೆ ಪಾಠವನ್ನು ಕೊಡ್ತದೆ ಸಾಹಿತ್ಯ. ಸಾಹಿತ್ಯ ಓದುವುದರಿಂದ ಮನುಷ್ಯ ಮಾನವನಾಗ್ತಾನೆ, ಮಾನವೀಯತೆ ಏನು, ಮೌಲ್ಯಗಳೇನು, ಬದುಕುವ ದಾರಿ ಯಾವುದು ಎಂಬುದನ್ನು ತಿಳಿತಾನೆ ಅವನು. ಅವಳು ಹೇಳ್ತಾಳೆ, ಬೆಟ್ಟದ ಮೇಲೆ ಒಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದರೆ ಹೇಗೆ, ಸಮುದ್ರದ ತಡಿಯಲ್ಲಿ ಮನೆಯ ಮಾಡಿ ನೊರೆತೆರೆಗಳಿಗೆ ಅಂಜಿದರೆ ಎಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆ ಎಂತಯ್ಯ, ಲೋಕದೊಳಗೆ ಪುಟ್ಟಿ ಬಂದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಭಗವದ್ಗೀತೆಯ 12ನೇ ಅಧ್ಯಾಯದಲ್ಲಿ ಈ ಮಾತು ಬರ್ತದೆ, ಸ್ತುತಿಯಾಗಲಿ ನಿಂದೆಯಾಗಲಿ ಸಮಾನವಾಗಿ ತೆಗೆದುಕೊಳ್ಬೇಕು ಅಂತ ಹೇಳುವಂಥದ್ದು. ಆಗ ನಮಗೆ ಎಷ್ಟೋ ಸಂದರ್ಭದಲ್ಲಿ ತುಂಬ ಬೇಸರ, ಎಷ್ಟೋ ಸಂದರ್ಭದಲ್ಲಿ ಬಹಳ ಉತ್ಸಾಹ ಸಂತೋಷ. ಆದರೆ ಆ ಉತ್ಸಾಹ ಸಂತೋಷ ಬೇಕು, ಅದನ್ನು ಎಲ್ಲವನ್ನೂ ಕೂಡ ಮನಸ್ಸಿನಲ್ಲಿ ಸಹಿಸಿಕೊಂಡು ಅದನ್ನು ಎಲ್ಲರಿಗೂ ಅದನ್ನು ಬೋಧಿಸುವ ರೀತಿಯಲ್ಲಿ ದುಃಖವಾಗಲಿ ಸುಖವಾಗಲಿ ಸಮಾನ ಇದು ಬದುಕು ಹೀಗೆ ಎಂಬುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳುವಂಥ ಮಾತನ್ನು ಹೇಳ್ತಾಳೆ ಅವಳು. ಬಸವಣ್ಣನ ಮಾತನ್ನು ನಾವು ಕೇಳೋಣ ನೋಡಿ, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಎಂಥ ಒಳ್ಳೆಯ ಮಾತು. ಮೇಡಮ್ ಅವರು ಯಾವುದೋ ಪುಸ್ತಕದಲ್ಲಿ ಬರೆದದ್ದು, ನಾನು ಈಗ ಜಸ್ಟ್ ನೋಡಿದೆ ಅದನ್ನು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದು ಅಹುದು ಎನ್ನಬೇಕು, ಇನ್ನೂ ಬಹಳಷ್ಟಿದೆ. ಹಾಗೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ಮಾತು ಅಂತ. ನಾವು ಆಡುವ ಮಾತನ್ನು ದೇವರು ಮೆಚ್ಚಬೇಕು ಅಂತ. ಎಂಥ ಒಳ್ಳೆಯ ಮಾತು ನೋಡಿ, ದೇವರು ಮೆಚ್ಚೋ ಕೆಲಸ ಮಾಡು. ಎಷ್ಟೋ ಸಂದರ್ಭದಲ್ಲಿ ನಾವು ಹೇಳ್ತೇವೆ, ನೋಡು ನೀನೇನಾದರೂ ಮಾಡು, ಆದರೆ ದೇವರು ಮೆಚ್ಚೋ ಕೆಲಸ ಮಾಡು ಅಂತ ಹೇಳುವಂಥದ್ದನ್ನು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ, ಇಂಥ ಮಾತು ಹೀಗೆ ಈ ಥರ ಹೋಗ್ತದೆ. ಇದು ಅಂತರಂಗ ಶುದ್ಧಿ, ಇದು ಬಹಿರಂಗ ಶುದ್ಧಿ ಅಂತ ಹೇಳ್ತಾನೆ ಬಸವಣ್ಣ. ಹೀಗೆ ಇಂಥ ಎಷ್ಟೋ ಮಾತುಗಳಿವೆ. ಈಗ ನಾನು ಆ ಮಾತುಗಳಿಗೆ ಅನ್ವಯವಾಗಿ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಮಹಿಳೆಯರಿದ್ದಾರೆ, ಯಾವ ಮಹಿಳೆ ಇಂಥ ಒಂದು ಧ್ಯೇಯದಿಂದ ಜೀವನ ಮೌಲ್ಯದಿಂದ ಬದುಕಿದ್ದಾಳೆ ಅಂತ ನೋಡಿದಾಗ ಆ ಮಹಿಳೆಯರ ಅಂತಸ್ಸುಕಾಂತ ಏನನ್ನು ಹೇಳಿದರು, ನಮಗೆ ಏನು ಸಮಾಧಾನ ಆಗ್ತದೆ, ಏನು ಸಂತೋಷ ಆಗ್ತದೆ ಮಹಿಳೆಯರಿಗೆ. ನನಗೆ ಮೊತ್ತ ಮೊದಲು ನೆನಪಾಗುವಂಥದ್ದು ಅತ್ತಿಮಬ್ಬೆ ಅಂತ, 10ನೇ ಶತಮಾನದ ಅತ್ತಿಮಬ್ಬೆ ಅಂತೇಳುವಂಥ ಮಹಾಮಹಿಳೆಯವಳು, ಮಹಾನ್ ಬಹಳ ದೊಡ್ಡ ಶ್ರೀಮಂತ ಮಹಿಳೆ, ಸೇನಾಧಿಪತಿಯ ಪತ್ನಿ. ಆದರೆ ಅವಳ ಗಂಡ ಯುದ್ಧದಲ್ಲಿ ಸತ್ತು ಹೋದಾಗ ಚಿಕ್ಕ ಮಗುವನ್ನು ಸಾಕಬೇಕು ಅಂತೇಳಿ ಅವಳು ಬದುಕ್ತಾಳೆ. ಇಲ್ಲದೇ ಇದ್ರೆ ಪತಿಯ ಪರೋಕ್ಷದಲ್ಲಿ ಅವಳಿಗಿರುವಂಥದ್ದು ಸಹಗಮನ ಸನ್ಯಾಸ. ಅವಳು ಸನ್ಯಾಸವನ್ನು ಆಯ್ಕೆ ಮಾಡ್ತಾಳೆ, ಯಾಕೆಂದರೆ ಮಗನನ್ನು ಬೆಳೆಸಬೇಕು. ಹೆಣ್ಣು ಮಕ್ಕಳಿಗೆ ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣು ಮಕ್ಕಳಿಗಿರ್ತಕ್ಕಂಥ ಪ್ರಧಾನವಾದ ಕರ್ತವ್ಯ ಯಾವುದು? ತಾಯ್ತನ. ಅದರಿಂದಲೇ ಇಡೀ ಜಗತ್ತು ಆ ತಾಯಿಗೆ ನಮಿಸುವಂಥದ್ದು, ಜಗಜ್ಜನನಿಯ ಪ್ರತಿನಿಧಿ ಸ್ವರೂಪ ಅಂತೇಳಿ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ. ಹೆಣ್ಣು ಹೆಣ್ಣಲ್ಲ, ಜಗಜ್ಜನನಿಯ ಪ್ರತಿನಿಧಿ ಸ್ವರೂಪ. ಹಾಗಾಗಿ ತಾಯ್ತನ ಎಂಬಂಥದ್ದು ಅದು ಅಂಥ ವಿಶೇಷವಾದಂಥ ಕೆಲಸಕ್ಕೆ ತನ್ನನ್ನು ಸಮರ್ಪಿಸಿದ್ಲು. ಅಷ್ಟು ಮಾತ್ರ ಅಲ್ಲ, ತನ್ನಲ್ಲಿರ್ತಕ್ಕಂಥ ಎಲ್ಲ ಸಂಪತ್ತನ್ನು ಅವಳು ದಾನ ಧರ್ಮಗಳಿಗೆ ವಿನಿಯೋಗಿಸಿದ್ಲು. ಪೊನ್ನನ ಶಾಂತಿ ಪುರಾಣದ 1000 ಪ್ರತಿಗಳನ್ನು ಬರೆಸಿ ಅದನ್ನು ಲಿಪಿಕಾರರು ಬರಿಬೇಕು, ಇವತ್ತಿನ ಹಾಗೆ ಮುದ್ರಣ ಅಲ್ಲ ಅದು, ಆ ಲಿಪಿಕಾರರಿಂದ ಬರೆಸಿ ಅದನ್ನು ಅವಳು 1000 ಜಿನ ಪ್ರತಿಮೆಗಳೊಂದಿಗೆ ದಾನ ಮಾಡಿದ್ಲಂತೆ. ರನ್ನನಂತಹ ಕವಿ, ಅವನೊಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದವನು, ಅವನಿಗೆ ಆಶಯ ಕೊಟ್ಟಂತಹ ಆ ಅತ್ತಿಮಬ್ಬೆ, ಆ ರನ್ನ ಎಷ್ಟರ ಮಟ್ಟಿಗೆ ತನಗೆ ಆಶಯದಾತೆಯ ಬಗ್ಗೆ ಕೃತಜ್ಞನಾಗಿದ್ದಾನೆ ಅಂತಂದರೆ, ತನ್ನ ಮಗಳಿಗೆ ಅತ್ತಿಮಬ್ಬೆ ಅಂತಲೇ ಹೆಸರಿಡ್ತಾನೆ. ಅಜಿತ ಪುರಾಣದಲ್ಲಿ ರನ್ನ ಅತ್ತಿಮಬ್ಬೆಯನ್ನು ವರ್ಣಿಸ್ತಾನೆ, ಬಿಳಿ ಅರಳೆಯಂತೆ ಗಂಗಾಜಲದಂತೆ ಅಜಿತ ಸೇನ ಮುನಿವರರ ಗುಣಾವಳಿಯಂತೆ ಕೊಪ್ಪಣಾಚಲದಂತೆ ಅಂತ. ಈ ಒಂದೊಂದು ಹೋಲಿಕೆಯು ಕೂಡ ಅದ್ಭುತವಾಗುವಂಥದ್ದು ನೋಡಿ. ಬಿಳಿ ಅರಳೆ, ಆ ಶುದ್ಧತೆ, ನಿನ್ನೆ ಮಾತಾಡ್ತಾ ಅವ್ರು ಹೇಳಿದರು, ಬದ್ಧತೆ, ಶುದ್ಧತೆ ಮತ್ತು ಸಿದ್ಧತೆಗೆ ನಮ್ಮ ವೀರೇಂದ್ರ ಹೆಗಡೆಯವರು ಸಾಕ್ಷಿ ಅಂತ. ಆ ಬದ್ಧತೆ, ಶುದ್ಧತೆ ಮತ್ತು ಸಿದ್ಧತೆ ಅಂತ ಹೇಳುವಂಥದ್ದು. ಅವಳು ಅಷ್ಟೊಂದು ಶುದ್ಧವಾಗಿದ್ದಳು, ಆ ಬಿಳಿ ಅರಳೆಯಂತೆ ಇದ್ದಳು. ಗಂಗಾಜಲ, ಗಂಗಾಜಲದ ಬಗ್ಗೆ ನಾನು ಹೆಚ್ಚು ವರ್ಣಿಸೋದಕ್ಕೆ ಹೋಗುವುದಿಲ್ಲ, ನಾವು ಯೋಚನೆ ಮಾಡೋಣ. ಅದೇ ಥರ ಅಜಿತಸೇನ ಮುನಿವರರ ಗುಣಾವಳಿ, ಅಜಿತಸೇನ ಮುನಿವರರು ರನ್ನನಿಗೆ ಆಶಯ ಕೊಟ್ಟವರವರು. ಹಾಗೆಯೇ ಆ ಗುರುವಿನ ಬಗೆಗಿನ ಆ ನಮನ, ಗುರುವಿನ ಬಗೆಗಿನ ಇರುವಂಥ ಗೌರವ, ಅದನ್ನು ಅವನು ಹೇಳ್ತಾರೆ, ನನ್ನ ಗುರುಗಳು ಹಾಗೆ ಇರುವವರು ಆ ಅತ್ತಿಮಬ್ಬೆ ಅಂತ ಹೇಳುವಂಥದ್ದು. ಕೊಪ್ಪಣಾಚಲದಂತೆ ಆ ದೃಢತೆ, ಆ ಸದೃಢವಾದಂಥ ವ್ಯಕ್ತಿತ್ವ, ಆ ರೀತಿಯಲ್ಲಿ ಅವನು ರನ್ನ ಅತ್ತಿಮಬ್ಬೆಯನ್ನು ವರ್ಣಿಸ್ತಾನೆ. ರಜಪೂತ ವಂಶದಲ್ಲಿ ನಾವು ಪನ್ನಾದಾಸಿ ಎಂಬ ಮಹಿಳೆಯ ಹೆಸರನ್ನು ಕೇಳ್ತೇವೆ. ನಾವು ತನ್ನ ತಾಯಿ ತನ್ನ ನಾಡಿಗೋಸ್ಕರ ಅವಳು ಆ ರಜಪೂತ ಮಹಿಳೆ ಹೆತ್ತ ಮಗನನ್ನೇ ತ್ಯಾಗ ಮಾಡ್ತಾಳೆ ರಾಜಕುಮಾರನನ್ನು ಬದುಕಿಸೋದಕ್ಕೆ. ಆ ತಾಯಿಯ ಹೃದಯ ಎಷ್ಟು ನೊಂದಿರಬಹುದು, ಆದರೆ ದೇಶ ಮುಖ್ಯ ಅಂತ ಅವಳು ಭಾವಿಸಿದ್ಲು, ತನ್ನನ್ನು ತಾನು ತ್ಯಾಗ ಮಾಡಿದಂತಹ ಕತೆ. ಚಂದ್ರಮತಿಯ ಕತೆ ನಾವು ನೋಡ್ತೇವೆ, 12ನೇ 13ನೇ ಶತಮಾನದಲ್ಲಿ ಮಹಾಕವಿ ರಾಘವಾಂಕನ ಹರಿಶ್ಚಂದ್ರ ಕಾವ್ಯದ ಒಂದು ಕಥಾಪಾತ್ರ ಚಂದ್ರಮತಿ. ಈ ಚಂದ್ರಮತಿಯ ಬಗ್ಗೆ ನಾನು ನೋಡ್ತಾ ಓದ್ತಾ ಇದ್ದಾಗ ನಮ್ಗೆ ಏನು ಅನ್ನಿಸ್ತದೆ ಅಂತಂದರೆ, ಸನಾತನ ಧರ್ಮ ಎಂಬ ಮಹಿಳೆಯ ಬಗ್ಗೆ ಏನು ಹೇಳ್ತದೆ, ಕಾರ್ಯೇಶು ಮಂತ್ರಿ, ಕರ್ಣೇಶು ದಾಸಿ, ರೂಪೇಶು ಲಕ್ಷ್ಮೀ, ಕ್ಷಮೆಯ ಧರಿತ್ರಿ, ಭಕ್ತೇಶು ಮಾತಾ, ಹೀಗೆ ಶಯನೇಶು ರಂಭ, ಈ ರೀತಿಯ ಯಾವ್ಯಾವ ಗುಣಲಕ್ಷಣಗಳನ್ನು ಒಂದು ಮಗಳಿಗೆ, ಹೆಣ್ಣು ಮಗಳಿಗೆ ಸಮಾಜ ಅಥವಾ ಸನಾತನ ಧರ್ಮ ಹೇಳ್ತದೋ ಆ ಎಲ್ಲ ಧರ್ಮಗಳಿಗೆ ಒಂದು ಸಾಕ್ಷಿಯಾಗಿ ನಮಗೆ ಚಂದ್ರಮತಿ ನೋಡಿ ಕಾಣ್ತಾಳೆ. ಅವಳನ್ನು ಹರಿಶ್ಚಂದ್ರನ ಸತ್ಯದಲ್ಲಿ ಅವಳ ಪಾತ್ರ ಮುಖ್ಯ. ನಾವು ಇಡೀ ಕಾವ್ಯವನ್ನು ಓದಿದಾಗ ನಮ್ಗೆ ಗೊತ್ತಾಗ್ತದೆ, ಹರಿಶ್ಚಂದ್ರನಿಗಿಂತ ಹೆಚ್ಚು ಧೈರ್ಯದಿಂದ, ಹೆಚ್ಚು ಆತ್ಮಬಲದಿಂದ ಆ ಮುಂಗಾಣಿಕೆಯನ್ನು ಅರ್ಥ ಮಾಡಿಕೊಂಡು ಮುಂದುವರಿದವಳು ಅವಳು. ಅವಳು ಹೇಳಿಕೊಡ್ತಾಳೆ, ವಿಶ್ವಾಮಿತ್ರನ ಆಶ್ರಮಕ್ಕೆ ಬಂದಾಗ ಅವಳಿಗೆ ಆ ಆಶ್ರಮದಲ್ಲಿ ಅವನಿಗೊಂದು ಕೆಟ್ಟ ಕನಸು ಕಾಣ್ತದೆ. ಯಾಕಂದರೆ ಆಶ್ರಮಕ್ಕೆ ಬರುವ ಮೊದಲೇ ಅವನ ಗುರು ವಸಿಷ್ಠರು ಹೇಳಿದರು, ನೀನು ಆಶ್ರಮಕ್ಕೆ ಹೋಗಬೇಡ ಅಂತ. ಹೋಗಬೇಡ ಅಂತ ಹೇಳಿದ್ರು ಅವನಿಗೆ ಗೊತ್ತಿರದೆ ಬೇಟೆಯಾಡೋ ಹುಮ್ಮಸ್ಸಿನಲ್ಲಿ ಅವನು ಆಶ್ರಮಕ್ಕೆ ಬಂದುಬಿಡ್ತಾನೆ. ಬಂದುಬಿಟ್ಟು ಅಲ್ಲಿ ಆಯಾಸದಿಂದ ನಿದ್ರೆ ಮಾಡ್ತಾನೆ, ನಿದ್ರೆ ಮಾಡಿದಾಗ ಕನಸು ಕಾಣ್ತದೆ, ಕನಸು ಕಂಡಾಗ ಎಚ್ಚರ ಆಗ್ತದೆ ಅವನಿಗೆ, ಭಯದಿಂದ ಎದುರ್ತಾನೆ, ಎಚ್ಚರಗೊಳ್ತಾನೆ. ಹೆಂಡತಿಯನ್ನು ಏನು ಏನು ಏನಾಯಿತು ನಿಮಗೆ ಅಂತ ಅವಳು ಕೇಳ್ತಾಳೆ. ಆಗ ಅವನು ಹೇಳ್ತಾನೆ ಏನು ಕನಸು ಕಂಡಿತ್ತು ಅಂತ. ಆಗ ಅವಳು ಹೇಳ್ತಾಳೆ, ಬಗೆ ಓಡಿ ಕನಸು ಗುರುವ ಆಜ್ಞೆಯ ಮೀರಿ ತಕ್ಕೊಗೆ ಕೇಳಿಂಗೆ ಸೂಚನೆ ಮುನಿಯ ಬೇಡ ಮಂತ್ರಿಗೆ ಮಗನ್ಗೆ ಎನಗೆ ರಾಜ್ಯಕ್ಕೆ ನಿನ್ನ ತೇಜದೇಳ್ಗೆಗೆ ಸರ್ವ ಪರಿವಾರಕ್ಕೆ ಕೊನೆಗೆ ನಿನ್ನ ಹರಣಕ್ಕೆ ಕುಂದು ಬಂದರೆ ಬರಲಿ ಮಿಗೆ ಸತ್ಯಮಂ ಬಿಟ್ಟು ಕೆಡದಿರು ಅವನೀಶ ಅಂತ ಹೇಳ್ತಾಳೆ. ಸತ್ಯದ ದಾರಿಯಲ್ಲಿ ಹೋಗು, ಏನೇ ಕಷ್ಟ ಬರಲಿ ಹೆದರಬೇಡ ನೀನು, ನಾವಿದ್ದೇವೆ ಜೊತೆಯಲ್ಲಿ. ಕೊನೆಯಲ್ಲಿ ಅವಳನ್ನು ಮಾರಬೇಕಾದ ಪರಿಸ್ಥಿತಿ ಬರ್ತದೆ ಹರಿಶ್ಚಂದ್ರನಿಗೆ. ಮಾರುವ ಸಂದರ್ಭ ದಾಸಿಯ ಕೆಲಸ ಮಾಡ್ತಾಳೆ ಅವಳು, ಕಸಮುಸ್ರೆ ತೆಗಿತಾಳೆ ನೋಡಿ, ಮಹಾರಾಣಿಯಾಗಿದ್ದವಳು ಕಸಮುಸ್ರೆ ತೆಗೆಯುವಂಥ ಕೆಲಸಕ್ಕೆ ಹೋಗ್ತಾಳೆ. ಆಗ ಆ ಸಂದರ್ಭದಲ್ಲೂ ಕೂಡ ಅವಳು ಹೆದರೋದಿಲ್ಲ, ನನ್ನ ಗಂಡ ಅವನ ಸತ್ಯ ನೆಲೆ ನಿಲ್ಲಲಿ, ನಮ್ಮನ್ನು ಪೀಡಿಸುವ ವಿಶ್ವಾಮಿತ್ರ ನಿತ್ಯನಾಗಲಿ ಅಂತ ಹೇಳ್ತಾಳೆ. ಕಾಟ ಕೊಟ್ಟ ಶತ್ರುವನ್ನು ಕೂಡ ಅವನಿಗೆ ಒಳ್ಳೆಯದಾಗಲಿ ಅಂತ ಅವಳು ಹಾರೈಸ್ತಾಳೆ. ಇಂಥ ಅನೇಕ ಉದಾಹರಣೆಗಳು ಆ ಕಾವ್ಯದಲ್ಲಿ ನಮಗೆ ಸಿಗ್ತವೆ, ಬಹಳ ಅದ್ಭುತವಾದಂಥದ್ದು. ನಮಗೆ ಇತ್ತೀಚೆಗೆ ಎಂ ಕೆ ಇಂದಿರಾರವರ ಒಂದು ಕಾದಂಬರಿ ನಾನು ಓದಿದೆ, ತಗ್ಗಿನ ಮನೆ ಸೀತೆ ಅಂತ. ತಗ್ಗಿನ ಮನೆ ಸೀತೆಯಲ್ಲಿ ಒಂದು ಸೀತೆಯ ಅಂತ ತುಂಬ ಜೀವನ ಮೌಲ್ಯಗಳು ಇರುವಂಥ ಕಾದಂಬರಿಗಳೇ ಅವರದು. ನಾವೆಲ್ಲ ಅದನ್ನು ಓದಬೇಕು, ಅನುಪಮ ನಿರಂಜನ, ಎಂ ಕೆ ಇಂದಿರಾ, ತ್ರಿವೇಣಿ, ಆಮೇಲೆ ಶಿವರಾಮ್ ಕಾರಂತರು, ಇವರೆಲ್ಲ ಕೆಟಿಗಟ್ಟಿಯವರ ಕಾದಂಬರಿಗಳು, ವೈಚಾರಿಕತೆಯನ್ನು ತುಂಬಿಸುವಂಥದ್ದು. ಹಾಗೆ ಆ ಕಾದಂಬರಿಯಲ್ಲಿ ಆ ಹುಡುಗಿ, 10 ವರ್ಷದ ಹುಡುಗಿ, ಮನೆ ಕೆಲಸ ಎಲ್ಲ ಮಾಡ್ತಾ ಇರ್ತಾಳೆ, ಎಲ್ಲ ಮಾಡ್ತಾ ಇರ್ತಾಳೆ, ಎಲ್ರಿಗೂ ಸಹಾಯ ಮಾಡ್ತಾಳೆ ಅವಳು. ಇನ್ನೂ ಅದು ತುಂಬ ಏನೇನು ಸಹಾಯ ಎಂಬುದು ಬಹಳಷ್ಟಿದೆ. ಅವಳು ಮದುವೆಯಾಗಿ ಗರ್ಭಿಣಿ ಆಗ್ತಾಳೆ. ಇವತ್ತು ಒಬ್ಬ ಹೆಣ್ಣುಮಗಳು ಗರ್ಭಿಣಿ ಆದಾಗ ತಂದೆ ಮನೆಯಲ್ಲಿ, ತಾಯಿ ಅತ್ತೆ ಮನೆಯಲ್ಲಿ ಏನೋ ಒಂಥರ ಆತಂಕ ಉಂಟಾಗ್ತದೆ. ಅವಳು ಸುಖಪ್ರಸವ ಆಗಲಿ ಅಂತ ಹರಕೆ ಹೊರುವುದು, ಅಥವಾ ಅವಳಿಗೆ ಏನೇನೋ ಕಷ್ಟಗಳು ಬರದೇ ಇರಲಿ ಅಂತ ಹೇಳುವಂಥದ್ದು. ಕಷ್ಟಗಳು ಅವಳಿಗೆ ಬರಲೇ ಇಲ್ಲ. ಆ ಹುಡುಗಿ ಗರ್ಭಿಣಿ ಆದಾಗ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ಲು, ಮಾಡಿ ಅವಳಿಗೆ ಹೆರಿಗೆ ನೋವು ಬರ್ತದೆ. ನೋವು ಬಂದಾಗ ಅವಳು ಏನು ಮಾಡಿದ್ಲು ಅಂದರೆ, ಬಾಣಂತಿ ಕೋಣೆಗೆ ಹೋಗಿ, ಹೆರಿಗೆಯ ಕೋಣೆಗೆ ಹೋಗಿ ಗೋಣಿ ಚೀಲ ಗೋಣಿ ತಾಟು ಹಾಸಿದ್ಲು. ಆಮೇಲೆ ಬಂದು ಮನೆಯಲ್ಲಿರುವ ಎಲ್ಲ ಪಾತ್ರೆಗಳನ್ನು ಬಟ್ಟೆಗಳನ್ನು ಎತ್ಕೊಂಡು ಹೋದ್ಲು ಹೊಳೆಗೆ. ಅಲ್ಲಿ ಹೋಗಿ ಅದನ್ನೆಲ್ಲ ಬಟ್ಟೆ ಒಗೆದು ಪಾತ್ರೆ ತೊಳೆದು ಸ್ನಾನ ಮಾಡಿ ಮನೆಗೆ ಬರ್ತಾಳೆ. ಮನೆಗೆ ಬರುವಾಗ ಸೂಲಗಿತ್ತಿ ಬಂದಿದ್ದಾಳೆ. ಸೂಲಗಿತ್ತಿಯನ್ನು ಕೂರಿಸಿ ಚಾ ಮಾಡಿಕೊಡ್ತೇನೆ ಅಂಥೇಳಿ ಹೋಗಿ ಚಾ ಮಾಡಿಕೊಟ್ಟು ಅವಳಿಗೆ ಕೊಟ್ಟು ಆಮೇಲೆ ತಾನೇ ಬಾಣಂತಿ ಕೋಣೆಗೆ ಹೆರಿಗೆ ಕೋಣೆಗೆ ಹೋಗಿ ಮಲಗಿ ಸುಖವಾಗಿ ಗಂಡು ಮಗುವಿನ ತಾಯಿ ಆಗ್ತಾಳೆ ಅಂತ. ಎಷ್ಟು ಶ್ರಮಜೀವಿ ಅಂದರೆ ಅವಳು, ಆ ತುಂಬಿದ ಪ್ರವಾಹದಲ್ಲಿ ಈಜುಕೊಂಡು ಆ ಕಡೆ ಹೋಗ್ತಾಳೆ. ಅಲ್ಲಿ ಯಾರಿಗೋ ಹತ್ರ ಕಷ್ಟ ಆದರೆ ಹೋಗಿ ಅವಳು ಸಹಾಯ ಮಾಡ್ತಾಳೆ. ಅಂಥ ಒಂದು ಒಂದು ಉದಾತ್ತವಾದಂಥ ಒಂದು ಮಾನವೀಯ ಗುಣಗಳುಳ್ಳಂಥ ಸ್ತ್ರೀ ಪಾತ್ರಗಳು, ಇಂಥ ಎಷ್ಟೋ ಕಾದಂಬರಿಗಳ ಎಷ್ಟೋ ಕೃತಿಗಳಲ್ಲಿ ನಾವು ಇಂಥ ಪಾತ್ರಗಳನ್ನು ನೋಡ್ತೇವೆ. ಹಾಗೆ ಅಂತ ಹೇಳಿದರೆ ಪ್ರತಿಭಟನೆಯೇ ಮಾಡಿಲ್ವೇ ನಮ್ಮ ಮಹಿಳೆಯರ ಸಾಹಿತ್ಯದಲ್ಲಿ ಅಂಥ ಚಿತ್ರಗಳಿವೆ ಇಲ್ವೇ ಅಂತಂದಾಗ, ಖಂಡಿತ ಅಂಥ ಚಿತ್ರಗಳು ಇವೆ. ಯಾಕೆ ಪ್ರತಿಭಟನೆ ಮಾಡಬೇಕು ಮಾಡ್ತಾಳೆ ಅಂದರೆ, ನಾವು ಸಾಹಿತ್ಯದ ಓದಿನಿಂದ ಎಲ್ಲೇ ಮಹಿಳೆಗೆ ಅನ್ಯಾಯ ಆಗ್ತದೋ, ಓದದೇ ಇದ್ರೆ ನಮ್ಗೆ ಗೊತ್ತಾಗೋದಿಲ್ಲ ಎಲ್ಲಿ ಮಹಿಳೆಗೆ ಅನ್ಯಾಯ ಆಗ್ತದೋ, ಅದನ್ನು ಪ್ರತಿಭಟಿಸಲಿಕ್ಕೆ ನಾವು ಸಾಹಿತ್ಯವನ್ನು ಅದನ್ನೂ ಓದಬೇಕು, ಇದಕ್ಕೂ ಓದಬೇಕು, ಅದಕ್ಕೂ ಇದಕ್ಕೂ ಎಲ್ಲದಕ್ಕೂ ನಾವು ಸಾಹಿತ್ಯದ ಅಧ್ಯಯನ ಬೇಕು ನಮಗೆ. ಅಲ್ಲಿ 13ನೇ ಶತಮಾನದ ನಾವು ಅಕ್ಕ ಮಹಾದೇವಿಯನ್ನು ಕುರಿತು ಅವಳ ಬಗ್ಗೆ ಹೇಳುದಿದ್ರೆ, ಅವಳು ಲೌಕಿಕ ಜೀವನವನ್ನು ಬಿಟ್ಟು ಅಧ್ಯಾತ್ಮದ ಕಡೆಗೆ ಹೋದಾಗ ಎಲ್ಲರೂ ತಡೆದ್ರು. ಅವಳು ಹೇಳ್ತಾಳೆ, ಈ ಸಾವ ಕೆಡುವ ಗಂಡರನ್ನು ಇದು ಒಲೆಯೊಳಗಿಕ್ಕು ಅಂತ ಹೇಳ್ತಾಳೆ. ಇವರು ನನಗೆ ಬೇಡ, ನನಗೆ ಹಸಿವಾದರೆ ಭಿಕ್ಷಾನ್ನಗಳುಂಟು, ತೃಷಿಯಾದರೆ ಕೆರೆ ಹಳ್ಳ ಬಾವಿಗಳುಂಟು ಅಂತ ಹೇಳ್ತಾಳೆ. ಆದ್ದರಿಂದ ನನಗೇನು, ನನಗೆ ಯಾವುದೂ ಲೌಕಿಕವಾದ ಆಸೆ ಇಲ್ಲ. ಚಂದನವನ್ನು ಕಡಿ ಕಡಿದರೆ ಅದು ಪರಿಮಳವನ್ನು ಬಿಡುತ್ತದೆಯೇ, ಬಂಗಾರವನ್ನು ಎಷ್ಟೇ ಬೆಂಕಿಯಲ್ಲಿ ಕುದಿಸಿದರೂ ಅದರ ಹೊಳಪು ಹೋಗ್ತದೆಯೇ, ಕಬ್ಬನ್ನು ಗಾಣದಲ್ಲಿ ಹಾಕಿ ಜಜ್ಜಿದರೂ ಅದರ ಸಿಹಿ ಬಿಟ್ಟು ಹೋಗ್ತದೆಯೇ ಇಲ್ವಲ್ಲ. ಹಾಗೆ ನಾನು ಕೂಡ ಆಧ್ಯಾತ್ಮದಲ್ಲಿ ಚನ್ನ ಮಲ್ಲಿಕಾರ್ಜುನನ್ನು ನಂಬಿದ್ದೇನೆ, ಅವನನ್ನು ಸೇರುವ ಕಡೆಗೆ ನಾನು ಹೋಗ್ತಾ ಇದ್ದೇನೆ, ನನ್ನನ್ನು ತಡೆದರೆ ನಾನು ಖಂಡಿತ ಒಪ್ಪುವುದಿಲ್ಲ ಅಂತ ಹೇಳ್ತಾನೆ. ನಮಗೆ ಗಿರಿಜಾ ಕಲ್ಯಾಣ, ಹರಿಹರನ ಗಿರಿಜಾ ಕಲ್ಯಾಣ, ನಾನು ಅದರ ಬಗ್ಗೆ ಅಧ್ಯಯನ ಮಾಡಿದಾಗ ಕುಮಾರ ಸಂಭವದ ಕಾಳಿದಾಸನ ಕುಮಾರ ಸಂಭವದ ಅದೇ ಕಥೆ ಅವರಿಗೆ ಆಕಾರ ಅದೇ ಹರಿಹರನಿಗೆ. ಆದರೆ ನಾನು ಉಳಿದ ಯಾವುದನ್ನು ಹೇಳೋದಿಲ್ಲ, ಸ್ತ್ರೀ ಪಾತ್ರಕ್ಕೆ ಸಂಬಂಧಪಟ್ಟ ಹಾಗೆ ಗಿರಿಜೆಯನ್ನು ಅವನು ಬದಲಾಯಿಸ್ತಾನೆ. ಗಿರಿಜೆಯ ಪಾತ್ರದಲ್ಲಿ ಒಬ್ಬ ಸಬಲ ಮಹಿಳೆಯನ್ನು ತರ್ತಾನೆ ಅವನು. ಮೂಲ ಕಾಳಿದಾಸನ ಕುಮಾರ ಸಂಭವದಲ್ಲಿ ಪಾರ್ವತಿ ಬಹಳ ಮುಗ್ಧೆ, ಅವಳು ಹಂತ ಹಂತವಾಗಿ ಬೆಳೆಯುತ್ತಾಳೆ. ಆದರೆ ಇಲ್ಲಿ ಹಾಗಲ್ಲ, ಅವಳು ಸಿದ್ಧ ಪಾತ್ರ, ಸಬಲ ಪಾತ್ರ. ಅನ್ಯಾಯವನ್ನು ಎದುರಿಸಬೇಕು ಅಂತ ಹೇಳುವಂಥ ಪಾತ್ರ. ಛಲದಲಲನಿ ಬಲ್ಪಿನ ಭಾವಕಿ ಏಕ ನಿಷ್ಠಾನಿಧಿ ಅಂತ ಹರಿಹರ ಹೇಳ್ತಾರೆ ಅವಳನ್ನು. ಅವಳು ತಪಸ್ಸು ಮಾಡುವಂಥ ಈಶ್ವರನ ಬಳಿಗೆ ಬಂದು ತನು ಮನ ಧನಗಳ ಸಮರ್ಪಿಸಿ ಅವನ ಸೇವೆ ಮಾಡ್ತಾಳೆ. ಆದರೆ ಈಶ್ವರ ಅವಳಿಗೆ ಒಲಿಯುವುದಿಲ್ಲ, ಅವನು ಅಂತರ್ಧಾನನಾಗ್ತಾನೆ. ಆಗ ಅವಳೊಂದು ಮಾತು ಹೇಳ್ತಾಳೆ, ತಾನಿರ್ದಲ್ಲಿಗೆ ಆ ಈಶ್ವರ ಎಲ್ಲಿದ್ದಾನೋ ಅಲ್ಲಿಗೆ ನಾನು ಬಂದು ಅವನನ್ನು ಅರ್ಚಿಸಿದೆ, ಆದರೆ ಅವನು ನುಡಿಸದೆ ಅಂತರ್ಧಾನಕ್ಕೆ ಸಂದಂ ಅದರಿಂ ಆ ನಿರ್ದಲ್ಲಿಗೆ ಸಮಂತು ತನ್ನನೇ ತರ್ಪೆಂ. ಅವನಿದ್ದಲ್ಲಿಗೆ ಹೋಗಿ ನಾನು ತಪಸ್ಸು ಅವನಿಗೆ ಪೂಜೆ ಮಾಡಿದೆ, ಅವನು ಒಲಿಲಿಲ್ಲ, ನಾನಿದ್ದಲ್ಲಿಗೆ ಅವನು ಬರುವಂತೆ ಮಾಡ್ತೇನೆ ಅಂತ. ಕೊನೆಗೆ ಅವಳ ತಪಸ್ಸಿನ ಶಕ್ತಿ, ಹರಿಹರ ಹೇಳ್ತಾನೆ, ಈಶ್ವರ ಬರಲಿಲ್ಲ, ಈಶ್ವರನ ಅವಳ ತಪಶಕ್ತಿ ಹೇಳ್ಕೊಂಡು ಬಂದಿತ್ತು ಅಂತೇಳಿ. ಆಮೇಲೆ ಅವನು ಕಿಟ್ಲೆ ಕೊಡ್ತಾನೆ, ತಮಾಷೆ ಮಾಡ್ತಾನೆ, ಏನೋ ಅಪಾಸ್ಯ ಮಾಡ್ತಾನೆ, ಆಮೇಲೆ ಶಿವನನ್ನು ನಿಂದಿಸ್ತಾನೆ. ಆಗ ಅವಳು ಏನು ಮಾಡ್ತಾಳೆ ಅಂತಂದರೆ ಕೈಯಲ್ಲಿದ್ದದನ್ನು ತೆಗೆದು ಅವನಿಗೆ ಎಸಿತಾಳೆ. ಆದರೆ ಕೈಯಲ್ಲಿ ಭಸ್ಮ ಇತ್ತು ಅವಳು ರುದ್ರಾಕ್ಷಿ, ಅದನ್ನೇ ಅವಳು ಭಸ್ಮದ ಉಂಡೆಯನ್ನು ಅವನ ಮೇಲೆ ಎಸಿತಾಳೆ. ಅಂದರೆ ಅನ್ಯಾಯವನ್ನು ಪ್ರತಿಭಟಿಸುವಂಥ ಒಂದು ಸಬಲವಾದಂಥ ಆತ್ಮಬಲವುಳ್ಳಂಥ ಪಾತ್ರವಾಗಿ ಹರಿಹರ ಇದು ಗಿರಿಜೆಯ ಪಾತ್ರವನ್ನು ತರ್ತಾನೆ. ಈ ರನ್ನನ ಪಂಪನ ಪಂಪ ಭಾರತದಲ್ಲಿ ಅನ್ಯಾಯವನ್ನು ಮಾಡಿದಾಗ ಎಷ್ಟು ಕೋಪ ಬರ್ತದೆ ಅಂತ ಹೇಳೋದಕ್ಕೆ ದ್ರೌಪದಿಯ ಪಾತ್ರ. ದ್ರೌಪದಿಯನ್ನು ಗಂಡು ಹೆಂಗಸು ಅಂತ ನಾವು ಹೇಳ್ತೇವೆ, ದ್ರೌಪದಿ ಗಂಡು ಹೆಂಗಸು ಅಂತ. ಯಾಕಂದರೆ ಅವಳಿಗೆ ಅನ್ಯಾಯವನ್ನು ಅವಳು ಸಹಿಸುವುದಿಲ್ಲ. ಸೀತೆ ಹಾಗಲ್ಲ, ರಾಮಾಯಣದ ಸೀತೆ ಮುಗ್ಧ ಪಾತ್ರ, ಆದರೆ ಇವಳು ಹಾಗಲ್ಲ. ಅವಳು ತುಂಬಿದ ಸಭೆಯಲ್ಲಿ ತನಗೆ ಅವಮಾನವಾಯಿತು ದುಶ್ಯಾಸನದಿಂದ ಅಂತಂದಾಗ ಅವಳು ತಲೆ ಕೂದಲು ಬಿಚ್ಚಿರ್ತದೆ, ಮತ್ತೆ ಅವಳು ಕಟ್ಟುವುದಿಲ್ಲ. ಯಾವಾಗ ದುಶ್ಯಾಸನ ಕೊಂದ ಮೇಲೆ ನಾನು ಕಟ್ಟುವುದು ಅಂತ ಹೇಳ್ತಾಳೆ. ಭೀಮ ಆ ಪ್ರತಿಜ್ಞೆಯನ್ನು ಮಾಡ್ತಾನೆ, ಆ ಸಮಯದಲ್ಲಿ ಆ ಪ್ರತಿಜ್ಞೆ ಈಡೇರಿಸ್ತಾನೆ. ಆ ದುಶ್ಯಾಸನ ಸತ್ತಿದ್ದಾನೆ, ಅಲ್ಲಿಗೆ ಭೀಮ ದ್ರೌಪದಿಯನ್ನು ಕರ್ಕೊಂಡು ಕರೆಸ್ತಾನೆ. ಕರೆಸಿ ನೋಡು ನೀನು ಅವನನ್ನು ಅಂತ ಹೇಳಿದಾಗ ಪಂಪ ಹೇಳ್ತಾನೆ, ಕಣ್ಣಾರ್ವಿನಂ ನೋಡಿದಳಂತ, ಕಣ್ಣು ತಣಿಯೋವರೆಗೂ ನೋಡಿದ್ಲಂತೆ ಅವಳು ದುಶ್ಯಾಸನ ಮಣ್ಣಲ್ಲಿ ಹೊರಳಾಡುವುದನ್ನು. ಆಮೇಲೆ ಅವನು ಮಾಡ್ತಾನೆ, ಏನು ಮಾಡ್ದ ಭೀಮ, ಅವನ ಎದೆಯನ್ನು ಬಗೆದು ರಕ್ತವನ್ನು ಬಗೆದು ಇವಳ ಕೇಶಕ್ಕೆ ಹಾಕ್ತಾನಂತೆ, ಅವನ ಹೊಟ್ಟೆಯನ್ನು ಬಗೆದು ಆ ಏನು ಅದರ ಕರುಳನ್ನು ತೆಗಿತಾನೆ, ಅವನ ಹಲ್ಲಿನ ಮುಖವನ್ನು ಒದ್ದು ಆ ಹಲ್ಲನ್ನು ತೆಗೆದು ಅವಳ ತಲೆ ಬಾಚುತ್ತಾನೆ, ಆ ಕರುಳ ಮಾಲೆಯನ್ನು ಮುಡಿಸ್ತಾನೆ. ಮುಡಿಸಿ ಅವನು ಹೇಳ್ತಾನೆ, ಇದರೊಳ್ ಶ್ವೇತಾದ ಪತ್ರ ಸ್ಥಗಿತ ದಶ ದಿಶಾಮಂಡಲಂ ರಾಜಚತ್ರ ಚಕ್ರಂ ಪುದಿ ದಳ್ಕಾಡಿತ್ತು ಅಡಂಗಿತ್ತು. ನೋಡ ಇದರೊಳೆ ಕುರು ರಾಜಾನ್ವಯಂ ಮತ್ ಪ್ರತಾಪಕ್ಕೆ ಇದರಿಂದಂ ನೋಡ ಗುರು ಇದುದು. ಇದುವೇ ಮಹಾಭಾರತಕ್ಕೆ ಆದಿಯಾಯಿತು ಅಬ್ಜದಳಾಕ್ಷಿ ಪೇಳ ಸಾಮಾನ್ಯಮೇ ಬಗೆಯೇ ಭವತ್ ಕೇಶಪಾಶ ಪ್ರಪಂಚಂ ಅಂತ. ನಿನ್ನ ತಲೆಗೂದಲಿಗೆ ಸಮಾನ, ತಲೆಗೂದಲಿನಿಂದ ಇಡೀ ಸಾಮ್ರಾಜ್ಯವೇ ಉರುಳಿತು. ಹಾಗಿದ್ಮೇಲೆ ಒಬ್ಬ ಹೆಣ್ಣು ಕೋಪಿಸಿದರೆ ಮನೆ ಉರುಳುದೇನು ಮಹಾ, ಆದ್ದರಿಂದ ಆ ಮನೆ ಉರುಳದೇ ಇರಬೇಕು, ಹೆಣ್ಣು ಕೋಪಿಸದೇ ಇರಬೇಕು ಅಂತಂದರೆ ಆ ಅನ್ಯೋನ್ಯತೆ ಸಾಮರಸ್ಯದ ಬದುಕು ನಮ್ಮ ಮನೆ ಮನೆಗಳಲ್ಲಿ ಬರಬೇಕು. ಆ ಹೆಣ್ಣು ಮಕ್ಕಳನ್ನು ಗೌರವಿಸುವಂಥ, ಅವರಿಗೆ ಸಾಹಿತ್ಯ ಆಗಲಿ ಅವರ ಏನು ಅಭಿರುಚಿ ಅದನ್ನು ಅವರು ನಾವು ಅದು ಮಾಡೋದಕ್ಕೆ ಅವಕಾಶ ಕೊಡಬೇಕು. ಇವತ್ತಿನ ದಿನಗಳಲ್ಲಿ ನಮ್ಮ ಜಾಗತೀಕರಣದ ದಿನಗಳಲ್ಲಿ ಹೆಣ್ಣು ಮಕ್ಕಳು ಎಲ್ಲ ಅವಕಾಶಗಳನ್ನು ಪಡೀತಾ ಇದ್ದಾಳೆ, ಅದೇ ರೀತಿಯಲ್ಲಿ ಅದರಲ್ಲಿ ಎಲ್ಲದರಲ್ಲೂ ಯಶಸ್ವಿ ಆಗ್ತಾಳೆ. ಪುರುಷನಿಗಿಂತ ಹೆಚ್ಚು ಕೆಲಸವನ್ನು ಮಹಿಳೆ ಮಾಡ್ತಾಳೆ, ಅದು ಅವಳಿಗಿಂತ ಅವಳಿಗೆ ದೇವರು ಕೊಟ್ಟ ಶಕ್ತಿ ಅದು. ಮನೆಯ ಒಳಗಿನ ಕೆಲಸವನ್ನು ಮಾಡ್ತಾಳೆ ಅವಳು, ಹೊರಗಿನ ಕೆಲಸವನ್ನು ಮಾಡ್ತಾಳೆ. ತೊಟ್ಟಿಲು ತೂಗುವ ಕೈ ದೇಶವನ್ನು ಆಳ್ತದೆ ಎಂಬುದು ನಿಜವಾದ ಮಾತು. ಮನೆಯೊಳಗಿನ ಕೆಲಸವನ್ನು ನಿಭಾಯಿಸ್ತಾಳೆ, ಹೊರಗಿನ ಕೆಲಸವನ್ನು ಮಾಡ್ತಾಳೆ. ಆದರೆ ನಾನು ಆದರೆ ಅಂತ ಹೇಳ್ತೇನೆ, ಅದಕ್ಕೆ ಇಡೀ ಮನೆ ಮಂದಿಯ ಸಹಕಾರ ಇರಬೇಕು. ಹದಿವದೇ ಧರ್ಮದಲ್ಲಿ ಸಂಚಯ ಹೊನ್ನಮ್ಮ ಹೇಳ್ತಾಳೆ, ನೀವು ತಾಯಿ ಮನೆಯಲ್ಲಿ ಅದೇ ಮಕ್ಕಳನ್ನು ಹೆಣ್ಮಕ್ಕಳನ್ನು ನೀವು ಚೆನ್ನಾಗಿ ಪೋಷಿಸ್ತೀರಾ, ಅದೇ ಹೆಣ್ಣು ಮಕ್ಕಳು ಮದುವೆಯಾಗಿ ಗಂಡನ ಮನೆಗೆ ಹೋದಾಗ ಆ ಗೌರವ ಸಿಕ್ಕುವುದಿಲ್ಲ. ಯಾಕೆ ಮಗಳಿಗೆ ಕೊಡುವ ಗೌರವವನ್ನು ನೀವು ಸೊಸೆಗೆ ಕೊಡಬಾರ್ದು? ಈ ಮಾತನ್ನು ಅವಳು ಕೇಳ್ತಾಳೆ. ಅವಳು ಹೆಣ್ಣು ಮಕ್ಕಳು ಹಿಂದಿನ ಕಾಲದಲ್ಲಿ ಬಹಳ ವೇದ ಪರಿಷತ್ತುಗಳ ಕಾಲಗಳಲ್ಲಿ ಹೆಣ್ಣು ಮಕ್ಕಳಿಗೆ ಎಲ್ಲ ಬಗೆಯ ಅಧಿಕಾರಗಳಿದ್ದವು. ವಿದ್ಯಾಭ್ಯಾಸ ಇತ್ತು, ಮದುವೆ ಬಗ್ಗೆ ಅವರು ಯೋಚನೆ ಮಾಡ್ಬೋದಾಗಿತ್ತು, ಪ್ರಾಯ ಪೂರ್ತಿ ಆದಮೇಲೆ ಅವರಿಗೆ ಮದುವೆ ಆಗ್ತಾ ಇತ್ತು ಅಂತ ಹೇಳುವಂಥದ್ದನ್ನೆಲ್ಲ ನಾನು ಇವತ್ತು ನಮ್ಮ ಇಲ್ಲಿ ನೋಡಿದೆ. ಗ್ರಂಥ ಭಂಡಾರದಲ್ಲಿ ನೋಡಿದಾಗ ಆ ಪ್ರಾಚೀನ ಕಾಲದ ಶಿಲೆ ಒಬ್ಬಳು ವಿಗ್ರಹದಲ್ಲಿ ಬರಿತಾ ಇದ್ದಾಳೆ, ಹೆಣ್ಮಗಳು ಎಷ್ಟು ಹಸನ್ಮುಖಿಯಾಗಿ ಬರಿತಾ ಇದ್ದಾಳೆ. ವೃಷಭನಾಥ ತನ್ನ ಮಕ್ಕಳಾದ ಹೆಣ್ಮಕ್ಕಳಿಗೆ ಬ್ರಾಹ್ಮಿ ಮತ್ತು ಸುಂದರಿಯರಿಗೆ ವಿದ್ಯಾಭ್ಯಾಸವನ್ನು ಕೊಡುವಂಥ ಚಿತ್ರವನ್ನು ನಾನು ನೋಡಿದೆ. ಹೆಣ್ಣು ಮಕ್ಕಳಿಗೆ ಹಿಂದೆ ವಿದ್ಯಾಭ್ಯಾಸ ಇತ್ತು, ಕಾಲಾನುಕ್ರಮದಲ್ಲಿ ಅದು ಕಡಿಮೆ ಆಯಿತು. ನಾವು ಅದರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಆದರೆ ಇವತ್ತು ಹಾಗೆಲ್ಲ ಪರಿಸ್ಥಿತಿ, ಇವತ್ತೆಲ್ಲ ಕ್ಷೇತ್ರದಲ್ಲೂ ಹೆಣ್ಣು ಮಕ್ಕಳು ಜಯಶಾಲಿ ಆಗಿರ್ತಾರೆ. ಹಾಗಾಗಿ ಆ ಹೆಣ್ಣು ಮಕ್ಕಳಿಗೆ ಸಹಕಾರ ಮಾಡಬೇಕು. ಮನೆಯ ಮಂದಿ ಅದನ್ನು ಕೊಟ್ಟಾಗ ಅವಳು ಆ ಕೆಲಸದಲ್ಲಿ ಅವಳು ಯಶಸ್ವಿ ಆಗ್ತಾಳೆ. ಅವಳಿಗೆ ಬೇರೇನು ಬೇಡ, ಶಾಬಾಸ್ ಅಂತ ಹೇಳಿದ್ರೆ ಸಾಕು, ನೀನು ಭಾಳ ಚೆನ್ನಾಗಿ ಕೆಲಸ ಮಾಡಿಯಾ ಅಂತ ಹೇಳಿದರೆ ಸಾಕು. ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಮಾತಾಡ್ತಾ ಒಂದು ಉದಾಹರಣೆ ಹೇಳ್ತಾ ಇದ್ರು. ಅವರು ಒಂದು ದಿವಸ ಅವರ ಹೆಂಡತಿ ಸುಧಾಮೂರ್ತಿ ಅವರು ಅಡುಗೆ ಮಾಡಿದ್ರಂತೆ, ಅಡುಗೆ ಊಟ ಮಾಡ್ತಾ ಕೇಳಿದ್ರಂತೆ ಗಂಡ ಅಂತ, ಹೇಗಿತ್ತು ಚೆನ್ನಾಗಿದೆಯಾ ಹೇಗಿದೆ ಅಂತ. ಓ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರಂತೆ. ಆಮೇಲೆ ಇವರು ಊಟ ಮಾಡೋಕೆ ಅದಕ್ಕೆ ಉಪ್ಪೇ ಇಲ್ಲ. ಇವರು ಹೇಳಿದ್ರಂತೆ, ಅಯ್ಯೋ ನೀವು ಉಪ್ಪೇ ಇಲ್ಲ, ನೀವೇನದು ಚೆನ್ನಾಗಿದೆ ಅಂತ ಹೇಳಿದ್ರು. ನೋಡು ಸುಧಾ, ನೀನು ಆಫೀಸ್ ಕೆಲಸವನ್ನು ಮಾಡಿ ಮನೆ ಕೆಲಸವನ್ನು ಮಾಡಿದೀಯಾ, ನನಗೆ ಎದುರಡೂ ಮಾಡೋದಕ್ಕಾಗೋದಿಲ್ಲ. ಹಾಗಿದ್ಮೇಲೆ ನಿನ್ನನ್ನು ನಾನು ಆಕ್ಷೇಪಿಸ್ಬೇಕಾ ಹೊಗಳ್ಬೇಕಾ? ನೀನು ಇಷ್ಟು ಕೆಲಸ ಮಾಡಿದೆ ವಿಶೇಷ ಅಂತ ಸಾಕಲ್ಲ, ಇದೆಂಥ ಅಡುಗೆ ಮಾಡಿದೀಯಾ, ಏನು ಚೆನ್ನಾಗಿಲ್ಲ, ಯಾರು ತಿನ್ನೋರು ಅಂತೇನಾದರೂ ಹೇಳಿದರೆ ಸರಿ.